ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತದೆ. ಇದರ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ ಟಿಡಿ ಲಸಿಕೆ, ಮಗು ಹುಟ್ಟಿದ ತಕ್ಷಣ ಬಿಸಿಜಿ, ಹೆಪಟೈಟಿಸ್ ಬಿ, ಪೋಲಿಯೋ ಹನಿ, 1.5 ಮತ್ತು 3.5 ತಿಂಗಳಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, 1.5, 2.5, 3.5 ತಿಂಗಳಲ್ಲಿ ರೋಟಾ ವೈರಸ್ ಪೋಲಿಯೋ ಲಸಿಕೆ, ಪೆಂಟಾವೆಲೆಂಟ್ ಲಸಿಕೆ, 1.5, 3.5 ಮತ್ತು 9 ತಿಂಗಳಲ್ಲಿ 3 ವರಸೆ ಪಿಸಿವಿ ಲಸಿಕೆ, 9 ತಿಂಗಳ ನಂತರ 1ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 1ನೇ ವರಸೆ ಜೆಇ ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 2ನೇ ವರಸೆ ಜೆಇ ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ ಡಿಪಿಟಿ ಬೂಸ್ಟರ್ 1, 5 ವರ್ಷಕ್ಕೆ ಡಿಪಿಟಿ ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಇದೀಗ ಕೇಳಿ, ಕಾರ್ಯಕ್ರಮ ವೇಗಿಲೆ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡಿಯಪ್ಪರ್ ಅಂತ ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ಅಡಿಕೆ ಬೆಳೆಯಲ್ಲಿ ಸಸ್ಯ ಅಭಿವೃದ್ಧಿ ಹೇಗೆ ಅನ್ನೋ ವಿಚಾರದ ಬಗ್ಗೆ ನಾನು ಕೆಲ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ತಮಗೆಲ್ಲ ಗೊತ್ತಿದ್ದಂಗೆ ಅಡಿಕೆ ಬಹುವಾರ್ಷಿಕ ಬೆಳೆ. ಒಂದ್ಸಲ ನೀವು ನಾಟಿ ಮಾಡಿದ್ರೆ ಅನೇಕ ವರ್ಷಗಳ ಕಾಲ ಆ ತೋಟವನ್ನು ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ನಾವು ನಾಟಿ ಮಾಡುವಾಗ ಉತ್ತಮ ಗುಣಮಟ್ಟದ ಸಸ್ಯಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು, ಮತ್ತು ಆಯಾ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿಗಳನ್ನೇ ನಾವು ಆರಿಸ್ಕೊಳ್ಬೇಕು, ಮತ್ತು ವೈಜ್ಞಾನಿಕವಾಗಿ ನರ್ಸರಿ ನಿರ್ವಹಣೆ ಮಾಡಿರಬೇಕು. ಅಂತಹ ಪ್ರದೇಶದಿಂದ ಗುಣಮಟ್ಟದ ಸಸ್ಯಗಳನ್ನು ನಾವು ತೆಗೆದುಕೊಳ್ಬೇಕು. ಇನ್ನು ಅಡಿಕೆಯಲ್ಲಿ ತಾಯಿ ಮರಗಳ ಆಯ್ಕೆ ಆಗಿರಬೇಕು, ಎಂಥ ಮರಗಳಿಂದ ನಾವು ಗೋಟುಗಳನ್ನು ತಗೊಳ್ಬೇಕು ಅನ್ನುವ ವಿಚಾರ ನೋಡೋದಾದರೆ, ಅಧಿಕ ಇಳುವರಿ ಕೊಡುವಂಥ ಮತ್ತು ಮಧ್ಯಮ ವಯಸ್ಸಿನ ಮತ್ತು ರೋಗ ಮತ್ತು ಕೀಟದಿಂದ ಮುಕ್ತವಾಗಿರುವಂಥ ಗಿಡಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಅಲ್ಲದೆ ಆ ಒಂದು ಗಿಡಕ್ಕೆ ಕನಿಷ್ಠ ಒಂದು 12 ಎಲೆಗಳಾದರೂ ಇರಬೇಕು, ಮತ್ತು ಗಿಣ್ಣುಗಳು ಸ್ವಲ್ಪ ಕಿರಿದಾಗಿರ್ಬೇಕು, ಮತ್ತು ಇನ್ನು ಬೀಜ ಅಂದರೆ ಇಲ್ಲಿ ಗೋಟುಗಳ ಆಯ್ಕೆ ಆಗಿರಬೇಕು, ಚೆನ್ನಾಗಿ ಮಾಗಿರಬೇಕು. ಸಾಮಾನ್ಯವಾಗಿ ಆ ಗೋಟು 35 ಗ್ರಾಮ್ಗಿಂತ ಹೆಚ್ಚು ತೂಕ ಹೊಂದಿದರೆ ಬಹಳ ಉತ್ತಮ. ಮತ್ತು ಈ ಗೊನೆ ಇರ್ತದಲ್ಲ, ಆ ಗೊನೆಯ ಮಧ್ಯಭಾಗದ ಕಾಯಿಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಇನ್ನೂ ಉತ್ತಮ. ಮತ್ತು ಇನ್ನೊಂದು ನಾವು ಸರಳ ಪರೀಕ್ಷೆಯನ್ನು ನಾವು ನಮ್ಮ ರೈತ ಬಾಂಧವರಲ್ಲಿ ನಾವು ಮಾಡೋದನ್ನು ಕಂಡಿದ್ದೀವಿ. ಏನಪ್ಪ ಅಂದರೆ ಆ ಗೋಟುಗಳೇನು ಆಯ್ಕೆ ಮಾಡಿರ್ತಿರಲ್ಲ, ಆ ಗೋಟುಗಳನ್ನು ಒಂದು ಬಕೆಟ್ನಲ್ಲಿ ಆಗಲಿ ಅಥವಾ ಒಂದು ದೊಡ್ಡ ಬುಟ್ಟಿಯಲ್ಲಿ ನೀರನ್ನು ಹಾಕಿ ಅದರಲ್ಲಿ ಹಾಕಿದಾಗ ಯಾವ ನೀರಿನಲ್ಲಿ ಕೆಳಗಿಡಿರ್ತಾವೆ, ಮೇಲೆ ತೇಲುವಂಥ ಗೋಟುಗಳನ್ನು ತೆಗೆದು ಬಿಡಬೇಕು. ಯಾವ ಕೆಳಗಡೆ ನೀರಿನಲ್ಲಿ ಮುಳುಗಿರ್ತಾವಲ್ಲ ಅಂಥವನ್ನು ನಾವು ಆ ಗೋಟುಗಳನ್ನು ಆಯ್ಕೆ ಮಾಡಿಕೊಂಡು ಸಸಿ ಮಾಡಲಿಕ್ಕೆ ಉಪಯೋಗವನ್ನು ಮಾಡಿಕೊಳ್ಬೇಕು. ಮತ್ತು ಸಸಿ ಅಭಿವೃದ್ಧಿಯಲ್ಲಿ 2 ವಿಧಾನವನ್ನು ನೋಡಿದ್ದೀವಿ. ಒಂದು ಸಸಿ ಮಡಿಗಳಿಗೆ ಹಾಕೋದು, ಇನ್ನೊಂದು ಪಾಲಿಥಿನ್ ಚೀಲಗಳಲ್ಲಿ ಬೆಳೆಸೋದು. ಆದರೆ ಸಸಿ ಮಡಿಗಳಿಗೆ ಹಾಕೋಕ್ಕಿಂತ ಪಾಲಿಥಿನ್ ಚೀಲಗಳಲ್ಲಿ ನಾವೇನು ಬೆಳೆಸ್ತೀವೋ ಅದು ಸದೃಢವಾಗಿರ್ತವೆ, ಮತ್ತು ಮೊಳಕೆ ಪ್ರಮಾಣ ಚೆನ್ನಾಗಿರ್ತದೆ, ಬೇಗನೆ ಬರ್ತವೆ, ಮತ್ತು ಹೆಚ್ಚು ಕಾಯಿಗಳು ಹಾಳಾಗೋದಿಲ್ಲ. ಈ ಪಾಲಿಥಿನ್ ಚೀಲದ ಸೈಜ್ ಎಷ್ಟಿರಬೇಕಂದ್ರೆ 25 ಸೆಂಟಿಮೀಟರ್ 15 ಸೆಂಟಿಮೀಟರ್ ಆದರೆ ಸಾಕಾಗ್ತದೆ. ಅದಕ್ಕೆ ಕೆಳಗಡೆ 2 ರಿಂದ 1-4 ರಂಧ್ರಗಳನ್ನು ನಾವು ಮಾಡಬೇಕು, ಯಾಕಂದರೆ ನೀರು ಹೆಚ್ಚಾದಾಗ ಅದು ನೀರು ಹೊರಗಡೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಹೀಗೆ ಮಾಡಿದಂಥ ಸಸಿಗಳನ್ನು ಚೆನ್ನಾಗಿ ಬೆಳೆಸಿದ್ದಾದರೆ ನಮಗೆ 1 ವರ್ಷದಿಂದ 1.5 ವರ್ಷದ ಸಸಿಗಳು ನಾಟಿಗೆ ಬಹಳ ಸೂಕ್ತ. ಇನ್ನು ಮಿಶ್ರಣ ಹೇಗಿರಬೇಕು ಅಂತಂದರೆ 3 ಭಾಗ ಮಣ್ಣು 1 ಭಾಗ ಮರಳು 1 ಭಾಗ ಕೊಟ್ಟಿಗೆ ಗೊಬ್ಬರ ಇರುವಂಥ ಮಿಶ್ರಣ ಇರಬೇಕು. ಆ ಕೊಟ್ಟಿಗೆ ಗೊಬ್ಬರಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಟ್ರೈಕೋಡರ್ಮ ಮತ್ತು ಸುಡೋಮನಾಸ್ ಈ ಜೀವಿಗಳನ್ನು ಉಪಚಾರ ಮಾಡಿಸಿದ್ದೆ ಆದರೆ ನಮಗೆ ಉತ್ತಮ ಗುಣಮಟ್ಟದ ಸಸ್ಯಗಳನ್ನು ಪಡೆಯಲಿಕ್ಕೆ ಸಹಾಯಕ ಆಗ್ತದೆ. ಆದರೆ ರೈತ ಬಾಂಧವರು ಇದರಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನಂತ ಅಂದರೆ, ಇತ್ತೀಚೆಗೆ ಅಡಿಕೆ ಹೆಚ್ಚು ಕ್ಷೇತ್ರವನ್ನು ಮಾಡುವ ಒಂದು ಭರದಲ್ಲಿ ಬಹಳ ಕಡಿಮೆ ಅವಧಿ ಅಂದ್ರೆ 6 ತಿಂಗಳಿರ್ಬಹುದು 8 ತಿಂಗಳಿರ್ಬಹುದು ಅಂತ ಸಸಿಗಳನ್ನ ನೀವು ಹಾಕ್ತಾ ಇದ್ರೆ ಅದು ದಯವಿಟ್ಟು ತಾವು ತಡೆಗಟ್ಟಬೇಕು. ಯಾಕಂದ್ರೆ ಆ ಚಿಕ್ಕ ಸಸಿಗಳು ಆ ಮುಖ್ಯ ಹೊಲದಲ್ಲಿ ತಡ್ಕೊಳ್ಳೋದಿಲ್ಲ, ಅವಾಗ ನಿಮ್ಗೆ ಹೆಚ್ಚು ಖರ್ಚಾಗ್ತದೆ, ಮತ್ತೆ ಹೋಕು ಗುಣಿಗಳಾಗ್ತವೆ, ಮತ್ತೆ ನೀವು ತರಲಿಕ್ಕೆ ಹೆಚ್ಚು ಹಣವನ್ನು ವ್ಯಯ ಮಾಡಬೇಕಾಗ್ತದೆ. ಹಾಗಾಗಿ ರೈತ ಬಾಂಧವರ ಆ ದಿಸೆಯಲ್ಲಿ ಸ್ವಲ್ಪ ಆಸಕ್ತಿಯನ್ನು ವಹಿಸಿ ಸೂಕ್ತವಾದಂತಹ ಸಸಿಗಳನ್ನು ನಾಟಿ ಮಾಡೋದು ಬಹಳ ಸೂಕ್ತ. ಮತ್ತೆ 5 ಗರಿಗಳಿರಬೇಕು, ಮತ್ತೆ ಸದೃಢವಾಗಿರ್ಬೇಕು, ಚೆನ್ನಾಗಿ ಗರಿಗಳು ಬಿಚ್ಚಿಕೊಂಡಿರ್ಬೇಕು, ಅಂತ ಗಿಡಗಳನ್ನ ನೀವು ಆಯ್ಕೆ ಮಾಡುವುದು. ಮತ್ತಿನ್ನು ಸಸಿ ಉತ್ಪಾದನೆ ಮಾಡುವಾಗ ಅಲ್ಲಿನೂ ಸಹಿತ ಸಣ್ಣ ಪುಟ್ಟ ರೋಗಗಳು ಬರ್ತವೆ. ರೋಗಗಳನ್ನ ನೋಡಿದಾಗ ನಾವು ಗಮನಿಸಿರೋದು ಎಲೆ ಚುಕ್ಕೆ ರೋಗ. ಹಾಗಾಗಿ ನಾವು ಹೇಳೋದು ಸರಿಯಾಗಿ ಗಾಳಿ ಬೆಳಕು ಬರಬೇಕು, ಬಂದಾಗ ಈ ರೋಗಗಳು ಸ್ವಲ್ಪ ಕಡಿಮೆ ಆಗ್ತವೆ. ಅಷ್ಟಾಗಿನೂ ಸಹಿತ ನಿರ್ವಹಣೆ ಕ್ರಮ ಮಾಡಿದ್ರೂ ಸಹಿತ ರೋಗ ಬಂದ್ರೆ ತಾಮ್ರದ ಆಕ್ಸಿಕ್ಲೋರೈಡ್ 1 ಲೀಟರ್ಗೆ 2 ಗ್ರಾಮ್ನಷ್ಟು ಅಥವಾ ಮ್ಯಾಂಕೋಜಬ್ ಅಂತ ಇನ್ನೊಂದು ಔಷಧಿ ಸಿಗ್ತದೆ, ಅದನ್ನು 1 ಲೀಟರ್ಗೆ 2 ಗ್ರಾಮ್ನಷ್ಟು ಒಂದ್ಸಲೆ ಸಿಂಪರಣೆ ಮಾಡಿದ್ರೆ ಈ ರೋಗವನ್ನು ನಾವು ಹತೋಟಿಗೆ ತಕೊಳ್ಬಹುದು. ಗಿಡಗಳನ್ನು ನಾವು ಸದೃಢವಾಗಿ ಬೆಳೆಸಿ ರೈತ ಬಾಂಧವರು ಈ ದಿಶೆಯಲ್ಲಿ ತಗೊಳ್ಳಿಕ್ಕೆ ಸಹಾಯಕ ಆಗ್ತದೆ. ಮತ್ತೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಾವು ದಯವಿಟ್ಟು ನನ್ನನ್ನು ಸಂಪರ್ಕಿಸಿ 9535250742. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳು. ಈ ಕುರಿತು ದಾವಣಗೆರೆ ತಾಲೂಕು ಆಲೂರಿನ ಕೃಷಿಕ ಜಿಎಚ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಜಿಎಚ್ ಮಂಜುನಾಥ್ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಈ ಒಂದು ಸಮಗ್ರ ಕೃಷಿಯನ್ನು ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ತೆ ಸರ್. ಮಂಜುನಾಥ್ ಅವರು ಹೇಳಿ, ಎಷ್ಟು ವರ್ಷಕ್ಕೆ ಇಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಸರ್, ನಾನು ಓದು ಮುಗಿಸ್ತಾ ಇದ್ದಾನೋ ಕೆಲಸ ಮಾಡ್ಕಂತಾನೆ, ಇದ್ರ ಜೊತೆ ಸಮಗ್ರ ಕೃಷಿನೂ ಮಾಡ್ತಾ ಇದೀವಿ ಸರ್. ನಾವು ನಮ್ಮ ಮನೇಲಿ ಅಪ್ಪಾಜಿ ಅವ್ರು ನೋಡ್ಕೊಂತಿದ್ದಾರೆ, ಚಿಕ್ಕಪ್ಪ ಅವರೆಲ್ಲ ಜೊತೆ ಎಲ್ಲರ ಜೊತೆನೂ ಕೆಲಸ ಮಾಡ್ತಿದ್ದೀವಿ ಸರ್. ನಾವು ರೈತರುಗಳು ಒಂದೇ ಬೆಳೆಯನ್ನು ವರ್ಷದ 365 ದಿವಸ ತನಕನೂ ಕಾದು ಅದರಿಂದ ಲಾಭ ತಗೋದ ಬದಲು ಸಮಗ್ರ ಕೃಷಿ ಪದ್ಧತಿ ಅಂತಂದರೆ ಅದ್ರ ಜೊತೆ ಬೆಳೆ ಬೆಳೆಯೋದಾಗಿರ್ಬೋದು, ಹೈನುಗಾರಿಕೆ ಮಾಡೋದಾಗಿರ್ಬೋದು, ಅವರಿಗೆ ತಿಂಗಳ ತಿಂಗಳ ಅವ್ರ ಖರ್ಚಿಗೆ ಏನು ಬೇಕಾಗುತ್ತೋ ಅದನ್ನು ಅದರಿಂದನೇ ಪಡ್ಕೊಳತಕ್ಕಂಥ, ಇದಕ್ಕೋಸ್ಕರನೇ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ ಸರ್. ಅದಕ್ಕೆ ಈಗ ಓದ್ಕೊಂಡಿದ್ದು ಈ ಸಮಗ್ರ ಕೃಷಿಯನ್ನೇ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿದ್ರಲ್ಲ, ಏನು ವಿದ್ಯಾಭ್ಯಾಸ ಮಾಡಿದ್ರ ನೀವು? ಸರ್, ನಮ್ದು MBA ಆಗಿದೆ ಸರ್, ಫೈನಾನ್ಸ್ ಅಂಡ್ ಮಾರ್ಕೆಟಿಂಗ್. ಓದ್ ಮುಗಿದ್ಮೇಲೆ ಈ ಕೆಲಸ ಮಾಡ್ತಿದ್ದೀನಿ ಸರ್, ಜೊತೆ ಜಾಬ್ನು ಟ್ರೈ ಮಾಡ್ತಿದ್ದೀನಿ ಸರ್ ನಾನು. ಈಗ MBA ಮುಗಿಸ್ಕೊಂಡು ಈ ಕೃಷಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ? ಸರ್, ಕೃಷಿಯಲ್ಲಿ ಲಾಭ ಇದೆ ಸರ್, ಬಟ್ ಅದನ್ನ ಪಡ್ಕೊಳಕ್ ಆಗ್ತಿಲ್ಲ ಸರ್. ಅದರಿಂದ ಹೆಂಗಪ್ಪ ಅಂತಂದ್ರೆ, ನಾವು ಬೆಳೆದಂತ ಬೆಳೆಗೆ ಸರಿಯಾದ ಮಾರ್ಕೆಟಿಂಗ್ ಸಿಗ್ತಿಲ್ಲ ಅಂತ ಹೇಳಿ ಕಾರಣಕ್ಕೆ ನಾವು ಕೃಷಿಯಿಂದ ಹಿಂದೆ ಸರಿತಾ ಇದ್ದೀವಿ, ಕೆಲಸಗಾರದ ಅಭಾವ ಇರುತ್ತೆ. ಹಾಗಾಗಿ ನಾ ಕೃಷಿಯನ್ನು ಮಾಡೋದ ಸ್ವಲ್ಪ ವಾತಾವರಣ ಇದ್ರಿಂದ ಸಂಬಳಕ್ಕೋರೆ ಮಂತ್ಲಿ ಸಂಬಳ ತಿಂಗಳ ಜಾಸ್ತಿ ಇರುತ್ತೆ, ಇಲ್ಲಿ ನಮಗೆ ಅದರ ಸರಿಯಾಗಿ ಅನುಕೂಲ ಸಿಗಲ್ಲ. ಈಗ MBA ಮಾಡ್ಕೊಂಡು ಈ ಕೃಷಿ ಬಂದಿರಲ್ಲ, ಎಲ್ಲೋ ಒಂದ್ ಕಡೆ ನಿಮಗೆ ಮನಸ್ಸಿ ನೋವು ಇದೆಯಾ, ಇಲ್ಲಪ್ಪ ನಾನು ಯಾವ್ದಾದ್ರು ಕೆಲಸಕ್ಕೆ ಹೋಗಿದ್ರೆ ಉತ್ತಮ ಇತ್ತು ಅಂತ ಹೇಳಿ? ಇಲ್ಲ ಸರ್, ಹಂಗೇನು ಅನಿಸಿಲ್ಲ ನನಗೆ, ಯಾಕಂದರೆ ಇದರಲ್ಲಿ ಲಾಭ ಇದೆ ಸರ್. ಸಮಗ್ರ ಕೃಷಿ ಪದ್ಧತಿ ಅಂತ ಅಂದರೆ ನಮ್ಮನೇಲೆ 8 ಆಕಳುಗಳಿದೆ ಸರ್, ನಾವೀಗ ಬೇರೆ ಕಡೆ ಗೊಬ್ಬರ ತಗೊಂಡು ಹಾಕಕ್ಕಿನ ನಮ್ಮ ಒಬ್ಬೊಬ್ರು ಹೇಳ್ತಿರ್ತಾರೆ ಸರ್ ಊರುಗಳಿಗೆಲ್ಲ, ಅಂತಷ್ಟಕ್ಕಂಥ ದನಗಳನ್ನ ಯಾಕೆ ಇಟ್ಕಂದಿರಾ, ಮಾರಿ ಏನು ಮಾಡ್ತದೆ, ನಮ್ಮ ದನದ ಗೊಬ್ಬರ ತಗೊಂಡು ನಾವು ನಮ್ಮ ಹೊಲಕ್ಕೆ ಕೊಂಡ್ಕೊಂಡು ಹಾಕೋ ಬರಲಿ, ಅದನ್ನ ನಾವೇ ನಮ್ಮ ಹೊಲಗಳಿಗೆ ಹಾಕಿದರೆ ನಮಗೆ ಖರ್ಚು ಕಡಿಮೆ ಬರುತ್ತೆ. ಸಮಗ್ರ ಕೃಷಿ ಪದ್ಧತಿ ಅಂದರೆ ಅದೇ, ಬೇರೆ ಕಡೆಯಿಂದ ತಗೊಂಡು ಹಾಕೋ ಬರಲಿ, ನಮ್ಮ ಬೆಳೆಗಳಿಗೆ ನಾವೇ ಏನು ಬೇಕಾದಂಥ ಬೆಳಕ ಮಾಡ್ಕೊಂಡು ಹಾಕೋದೇ ಸಮಗ್ರ ಸರ್, ಅದು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ ಸರ್. ಅದಕ್ಕೆ ಈಗ ಒಟ್ಟಾರೆ ನಿಮ್ಗೆ ಎಷ್ಟೆಕರೆ ಕೃಷಿ ಭೂಮಿ ಇದೆ ಮಂಜುನಾಥ್ ಅವರೇ? ಸರ್, ನಮ್ದು 55 ಎಕರೆ ಕೃಷಿ ಭೂಮಿ ಇದೆ ಸರ್. ಅದು ಎಷ್ಟು ಜನ ಅಣ್ಣ ತಮ್ಮಂದಿರ ಇದ್ರ ನೀವು? 4 ಸರ್ ನಾವು. ಈಗ ಅಣ್ಣ ತಮ್ಮಂದಿರೆಲ್ಲ ಒಗ್ಗೂಡಿ ಕೃಷಿ ಜೀವನ ಮಾಡ್ತಾ ಇದ್ರ? ಎಲ್ಲರೂ ಕೃಷಿಯಲ್ಲೇ ತೊಡಗಿದಾರೆ ಸರ್ ಅವರು. ಅಂದ್ರೆ ಇವತ್ತೆಲ್ಲ ಸಾಕಷ್ಟು ಅವಿಭಕ್ತ ಕುಟುಂಬಗಳು ಅಂದ್ರೆ ಒಗ್ಗೂಡಿ ಜೀವನ ಮಾಡೋದು ಬಹಳಷ್ಟು ಕಷ್ಟ ಅಲ್ವಾ? ಅಂತದ್ರಲ್ಲೂ ನೀವು ಅಣ್ಣ ತಮ್ಮಂದಿರು ತಂದೆ ತಾಯಿ ಎಲ್ಲ ಒಗ್ಗೂಡಿ ಈ ಕೃಷಿ ಜೀವನ ಮಾಡ್ತಾ ಇದ್ರಲ್ಲ, ಏನನ್ಸುತ್ತೆ ನಿಮಗೆ ಕೃಷಿ ಜೀವನ? ಸರ್, ಕೃಷಿ ಜೀವನ ಚೆನ್ನಾಗಿದೆ ಸರ್, ಯಾಕಂದ್ರೆ ಎಲ್ಲ ಬೆಳೆಗಳನ್ನು ಬೆಳಿತೀವಿ, ಅಡಿಕೆ ಬೆಳಿತೀವಿ, ಶೇಂಗಾ ಬೆಳಿತೀವಿ, ತೆಂಗು ಬೆಳಿತೀವಿ, ಕೋಳಿ ಫಾರಂ ಕೂಡ ಇದೆ ನಮ್ದು, ವಿಳೆದೆಲೆ ಬೆಳಿತೀವಿ, ಹೈನುಗಾರಿಕೆನೂ ಮಾಡ್ತಿರ್ತೀವಿ, ಮೀನು ಸಾಕಣೆ ಮಾಡ್ತೀವಿ, ಪ್ರತಿಯೊಂದು ಮಾಡ್ತೀವಿ ಸರ್ ನಾವು. ಅಂದ್ರೆ ಎಲ್ಲೇ ಒಂದ್ ಕಡೆ ನಾವು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಾಗ ಕೃಷಿಯಲ್ಲಿ ಲಾಸು ಅನ್ನೋದಿಲ್ಲ ಅಲ್ವಾ? ಸರ್, ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಒಂದ್ರಲ್ಲಿ ಲಾಸ್ ಆದ್ರೂ ಒಂದ್ರಲ್ಲಿ ಲಾಭ ಆಗಿರುತ್ತೆ ಸರ್. ಪ್ರತಿಯೊಂದರಲ್ಲೂ ಲಾಭ ನಿರೀಕ್ಷೆ ಮಾಡೋಕ್ಕಾಗಲ್ಲ ಸರ್, ಒಂದ್ರಲ್ಲಿ ಲಾಭ ಆಗಿರುತ್ತೆ, ಒಂದ್ರಲ್ಲಿ ಲಾಸ್ ಆಗಿರುತ್ತೆ. ಮಳೆ ಜಾಸ್ತಿ ಆದ್ರಿಂದ ಮೆಕ್ಕೆಜೋಳ ಎಲ್ಲ ಹಾಳಾಯ್ತು ಸರ್. ಈಗ ನೆಕ್ಸ್ಟ್ ತೊಗರಿ ಬರ್ಬೋದು, ಇಲ್ಲ ಇನ್ನೊಂದು ಬೆಳೆ ಬೆಳಕಬಹುದು. ಈಗ 55 ಎಕರೆ ಭೂಮಿಯಲ್ಲಿ ಎಷ್ಟೆಕರೆ ನೀರಾವರಿ ಬರುತ್ತೆ, ಎಷ್ಟೆಕರೆ ಖುಷ್ಕಿ ಭೂಮಿ ಇದೆ? 25 ಎಕರೆ ನೀರಾವರಿ ಹೊಲ ಇದೆ ಸರ್, ಇನ್ನು ಮಿಕ್ಕಿದಷ್ಟು ಖುಷ್ಕಿ ಜಮೀನು ಸರ್. ಅದರಲ್ಲಿ ಮೆಕ್ಕೆಜೋಳ, ರಾಗಿ, ತೊಗರಿ, ಈ ತರ ಬೆಳೆಗಳನ್ನು ಬೆಳಿತೀವಿ ಸರ್. ಮೆಕ್ಕೆಜೋಳ ಅಷ್ಟು ಒಂದು 10 ಎಕರೆ ಫುಲ್ ಮೆಕ್ಕೆಜೋಳ ಹಾಕಿದ್ವಿ ಅಂತಂದ್ರೆ ಇನ್ನೊಂದು 10 ಎಕರೆ ಹೊಲದಲ್ಲಿ ಆ ಕಡೆ ಬೆಳೆಯಾಗಿ ತಗರೆ ಬೆಳಿತಿರ್ತೀವಿ. ಅಡಿಕೆ ಗಿಡಗಳಿಗೆಲ್ಲ ಗೊಬ್ಬರ ಹಸಿರೆಲೆ ಗೊಬ್ಬರ ಆಗ್ಲಿ ಅಂತೇಳಿ ತಗರೆ ಹಾಕ್ತಿವಿ, ಅವರೆ ಹಾಕ್ತಿವಿ, ಈ ತರ ಮಾಡ್ತೀವಿ ಸರ್. ನಾವು ಈಗ ಅಡಿಕೆ ಅಂತಂದ್ರೆ 8 ಎಕರೆ ಒಳಗಡೆ ಹಾಕಿದ್ರೆ ಸರ್, ನಮ್ದು ಅಡಿಕೆ 10 ಎಕರೆ ಅಡಿಕೆ ಇದೆ ಸರ್. ನೀರಿನ ಅಭಾವ ತುಂಬಾ ಇದೆ ಸರ್ ನಮಗೆ, ಯಾಕಂದ್ರೆ ಈಗ ನೀರು ಜಾಸ್ತಿ ಆಗಿರ್ಬೋದು. ಈ ವರ್ಷ ನಾವೆಲ್ಲ ತುಂಬಾ ಅನುಭವಿಸಿರೋದ್ರಿಂದ 4 ಎಕರೆ ಅಡಿಕೆ ತೆಂಗು ಎರಡು ಮಿಕ್ಸ್ ಹಾಕಿದೀವಿ ಸರ್. ಈಗ ಇನ್ನೂ 10 ಎಕರೆ ಅಡಿಕೆ ಕಟ್ಟಬೇಕು ಅಂತ ಇದೀವಿ ಸರ್. ಆದರೆ ಅಡಿಕೆ ಕಟ್ಟೋದು ಬೇಡ, ಅಡಿಕೆಗೆ ತುಂಬ ನೀರು ಬೇಕು. ಆದ್ರಿಂದ ತೆಂಗು ಅಡಿಕೆ ಎರಡೂ ಕಟ್ಟಬೇಕು ಅಂತೇಳಿ ನಿರ್ಧಾರ ಮಾಡಿವಿ ಸರ್ ಇವಾಗ. ಯಾಕಂದ್ರೆ ಒಬ್ಬೊಬ್ರು ಹೇಳ್ತಾರೆ ಸರ್ ಅಡಿಕೆ ಇವಾಗಿನ ಅಡಿಕೆ ತುಂಬ ರೇಟ್ ಇದೆ ಸರ್, ಭಾಳ ಬೇಡಿಕೆ ಇದೆ. ಯಾಕಂದ್ರೆ ಇವಾಗಿನ ಅಚ್ಚಿತ್ತಿರ ಲೆಕ್ಕ ನೋಡ್ಕೊಂಡ್ರೆ ಅಡಿಕೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಮತ್ತೆ ನೀರಾವರಿ ನೀರು ಹೋಯ್ತು ಅಂತಂದ್ರೆ ತೋಟ ಎಲ್ಲ ಹೋಯ್ತು, ಇಷ್ಟು ದಿವಸ ಹಾಕಿದ್ದು ವೇಸ್ಟ್ ಆಗುತ್ತೆ. ತೆಂಗು ಆದಂತಂದ್ರೆ ಸ್ವಲ್ಪ ಅಲ್ಪ ನೀರಾವರಿಗೆ ವರ್ಷದ 365 ದಿವಸನೂ ದುಡ್ಡು ಕೊಡುತ್ತೆ ಸರ್. ಯಾಕಂದ್ರೆ ಒಂದು ಎಕರೆಗೆ ತೆಂಗಿನ ಗಿಡ 30-35 ತೆಂಗಿನ ಗಿಡ ಕೂರುತ್ತೆ ಸರ್. ಅದರಲ್ಲಿ ಒಂದು ವರ್ಷಕ್ಕೆ ಒಂದು ಸರಾಸರಿ ಅಂತಂದ್ರೆ 300 ತೆಂಗಿನಕಾಯಿ ಬಿಡುತ್ತೆ ಸರ್. 10 ರೂಪಾಯಿ ಅವರೇಜ್ ಕಡಿಕೊಂಡ್ರು 3,000 ರೂಪಾಯಿ ಆಯ್ತು ಸರ್ ಒಂದು ಮರಕ್ಕೆ. ನೀರನ್ನು ಬೇಕಾಗಲ್ಲ ತೆಂಗಿಗೆ ಅಲ್ಲ ಸರ್. ಮಳೆ ಈ ಒಂದು ವರ್ಷ ಮಳೆ ಕಡಿಮೆ ಆಯ್ತು ಅಂತಂದ್ರು ನಾವೆಲ್ಲ ಊರಾಗ ಪಾರಾಗೆ ಡ್ರಮ್ನಾಗ ಹಿಡ್ಕೊಂಡು ನೀರು ಹಾಕಂದ್ರು 1 ಎಕರೆ ತೆಂಗು ಏನು ಹಾಳು ಮಾಡ್ಕೊಳ್ಳೋ ಬದಲು ಬದುಕಿಸ್ಕೋಬಹುದು. ಅಡಿಕೆ ತೋಟ ಹಾಳಾದ್ರೆ ತೆಂಗು ಅಂತ ಇರುತ್ತೆ ಸರ್, ಜೀವನ ಮಾಡಕ್ಕೆ ತೊಂದರೆ ಇರಲ್ಲ. ಈಗ ಎಲೆ ಬಳ್ಳಿ ಬೆಳಿತಾ ಇದ್ವಿ ಅಂತ ಹೇಳಿದ್ರೆ ಅಡಿಕೆಗೆ ಬೆಳಿತಾ ಇದ್ರೆ ಎಲೆ ಬಳ್ಳಿ ಅಂತಂದ್ರೆ ತುಂಬಾ ಒಂದು ಸಣ್ಣ ಮಗುನ್ ಸಾಕ್ದಂಗೆ ಸಾಕ್ಬೇಕು ಸರ್ ಎಲೆ ಬಳ್ಳಿನ. ಅದ್ರದ್ದೇ ಆದಂತ ಮೇಂಟೈನ್ ಮಾಡ್ಬೇಕು ಸರ್ ಅದಕ್ಕೆಲ್ಲ, ಯಾಕಂದ್ರೆ ಕ್ಲೀನ್ ಆಗಿ ನೋಡ್ಕೋಬೇಕು. ಈಗ ಲೇಬರ್ ಕೊರತೆ ಕಾರಣ ಅಡಿಕೆ ಒಳಗೆ ವೀಳ್ಯದೆಲೆ ಹಚ್ಕೊಂತ ಇದೀವಿ ಸರ್ ಇವಾಗ. ಅಂದ್ರೆ ಮೇಂಟೆನೆನ್ಸ್ ಅಡಿಕೆ ಬರೋಂತಾನೆ ಬರ್ತಿರ್ತೈತೆ, ನಮಗೆ ಬೇಕಾದ ನಾವು ಎಲೆ ಕೊಯ್ದು ಮಾರ್ಬೋದು. ಈಗ ಬರೀ ಎಲೆ ಬಳ್ಳಿ ಇತ್ತು ಅಂತಂದ್ರೆ ಅದನ್ನ ಪ್ರತಿ ತಿಂಗಳು ಕಟ್ಟಿಸ್ಲೇಬೇಕು, ಪ್ರತಿ ತಿಂಗಳು ಕೊಯ್ಲೇಬೇಕು ಸರ್. ಯಾಕಂದ್ರೆ ಹಾಳಾಗ್ತಿರುತ್ತೆ ಅಂತೇಳಿ ನಾವು ಅದನ್ನ ಮಾಡಿಸ್ಲೇಬೇಕು. ಇವಾಗಿನ ಇದ್ರಾಗೆ ಲೇಬರ್ಸ್ ಯಾರು ಸಿಗಲ್ಲ ಸರ್ ಇವಾಗ. ಹಂಗಾಗಿ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕಂತ ಅಡಿಕೆ ತೋಟದಲ್ಲೇ ವೀಳ್ಯದೆಲೆ ಹಚ್ಕೊಂತ ಇದೀವಿ ಸರ್ ಇವಾಗ. ಅಡಿಕೆ ತೋಟದೊಳಗೆ ಮತ್ತೆ ಬರೀ ಅಡಿಕೆ ಹಾಕಿದ್ರೆ ಯಾವ ಟೈಮ್ನಾಗ ಏನಾಗ, ಅದರಲ್ಲಿ ಅಂತರ ಬೆಳೆಯಾಗಿ ವೀಳ್ಯದೆಲೆ ಆಗಿರ್ಬೋದು, ಕಾಳು ಮೆಣಸು ಆಗಿರ್ಬೋದು, ಜಾಜಿಕಾಯಿ ಆಗಿರ್ಬೋದು, ಈ ತರ ಬೇರೆ ಬೇರೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿತೀವಿ ಸರ್ ಅದ್ರೊಳಗೆ. ಈಗ ಜಾಸ್ತಿ ಅಂತಂದ್ರೆ ನಾವು ಅಡಿಕೆ ತೋಟದೊಳಗೆ ದನಗಳಿಗೆ ಮೇವು ಮಳೆಗಾಲ ಟೈಮ್ನಾಗ ಉಗ್ಗಿ ಬಿಡ್ತೀವಿ ಸರ್, ಕೋಳಿ ಟೈಮ್ನಾಗ ಅದ್ ದನಗಳಿಗೆ ನಾವು ಅದನ್ನೇ ಮೇಯಿಸ್ಕಂತೀವಿ. ಈಗ ಕಾಳುಮೆಣಸು ಜಾಯಿಕಾಯಿ ಇವನ್ನೆಲ್ಲ ಬೆಳಿತಾ ಇದ್ರ ಹಚ್ಚಿದೀವಿ ಸರ್ ಒಂದೊಂದು ಅಲ್ಲಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಹಚ್ಕೊಂಡಿವಿ ಸರ್ ನಾವು. ಮತ್ತೆ ಈ ಒಂದು ನೀರಾವರಿಯಲ್ಲಿ ಇನ್ನೇನು ಬೆಳಿತಾ ಇದ್ರ ಸರ್? ತರಕಾರಿ ಬೆಳಿತೀವಿ ಸರ್ ನಾವು. ಹಚ್ಚಿದ್ವಿ ಅಂತಂದ್ರೆ ಒಂದ್ ಟೈಮ್ 2 ಎಕರೆನೂ ಟೊಮೆಟೊ ಹಚ್ಚುತ್ತೀವಿ, ಹಚ್ಚಿದ್ವಿ ಅಂತಂದ್ರೆ 1.5 ಸತಿ ಮೆಣಸಿನ ಗಿಡ ಹಚ್ಚಿಬಿಡ್ತೀವಿ. ಒಂದ್ಸತಿ ರೇಟ್ ಸಿಗಲ್ಲ ಅಂತಂದ್ರೆ ಕೈ ಬಿಟ್ಬಿಡ್ತೀವಿ ಸರ್ ನಾವು ಹಚ್ಚೋದು. ಹಂಗ್ ಮಾಡಕ್ಕಿನ 4 ಎಕರೆನ 3 ಭಾಗ ಮಾಡ್ಕೊಂಡು 1 ಎಕರೆ ಟೊಮೆಟೊ, 1 ಎಕರೆ ಮೆಣಸು, 1 ಎಕರೆ ಇನ್ನೊಂದು ಮುಳುಗಡ, 1 ಎಕರೆ ಹೀರೆ, ಹೀಗೆ ಹಾಕಿದ್ರೆ ಒಂದ್ರಲ್ಲಿ ಲಾಸ್ ಆಯ್ತು ಅಂತಂದ್ರೆ ಒಂದ್ರಲ್ಲಿ ಲಾಭ ಆಗುತ್ತೆ ಸರ್. ಅವಾಗ ನಮಗೆ ಖರ್ಚು ಇದ್ರಲ್ಲಿ ಆದ್ರೆ ಇಲ್ಲ ಆ ಇದಕ್ಕೆ ಮ್ಯಾಚ್ ಆಗುತ್ತೆ ಸರ್ ಅದು ಕರೆಕ್ಟ್ ಆಗಿ. ತರಕಾರಿಗಳು ಅಂತಂದ್ರೆ ಎಲ್ಲಾ ಕಾಲದಲ್ಲಿ ಬೆಳಿತೀರ ವರ್ಷದ ಎಲ್ಲಾ ಕಾಲದಲ್ಲಿ? ತರಕಾರಿ ವರ್ಷದ ಎಲ್ಲಾ ಕಾಲದಲ್ಲೂ ಅದಕ್ಕಂತಾನೆ 5 ಎಕರೆ ಸೀಮಿತ ಇಟ್ಬಿಟ್ಟಿವಿ ಸರ್ ನಾವು. ಒಂದಲ್ಲ ಒಂದು ತರಕಾರಿ ಬೆಳೀತಾ ಇರ್ತೀವಿ. ಈಗ ಮೆಕ್ಕೆಜೋಳ ಮುರಿತಾ ಇದೀವಿ ಸರ್ ಅಟ್ ಪ್ರೆಸೆಂಟ್ ಸಿಚುವೇಶನ್. ಮೆಕ್ಕೆಜೋಳ ಮುರಿದ ತಕ್ಷಣ ಮಿನಿಮಮ್ ಒಂದು 10-15 ಎಕರೆ ರಾಗಿ ಬಿತ್ತಬೇಕು ಅಂತೇಳಿ ನಿರ್ಧಾರ ಮಾಡಿವಿ. ಮತ್ತೆ ನೆಕ್ಸ್ಟ್ ಅದಾದ ನಂತರ ಸ್ವಲ್ಪ ತರಕಾರಿ ಹಾಕಂತೀವಿ. ಅದಾದ ನಂತರ ನೆಕ್ಸ್ಟ್ ಸ್ವಲ್ಪ ಒಂದು 3 ಎಕರೆ ಶೇಂಗಾ ಹಾಕ್ಬೇಕು ಅಂತ ಮಾಡ್ಕೊಂಡಿವಿ. ಈಗ ಇಷ್ಟೊಂದು ಬೆಳೆಗಳು ಬೆಳಿತಾ ಇದ್ರಲ್ಲ, ಬೇಸಿಗೆ ನಿಮಗೆ ನೀರಿಂದ ಏನು ಸಮಸ್ಯೆ ಇಲ್ಲ? ಸಾಕಷ್ಟು ಕೊಳವೆ ಬಾವಿ ಇದಾವೆ. ಇವಾಗ ಸಾಕಷ್ಟು ನೀರು ಜಾಸ್ತಿ ಇರೋದ್ರಿಂದ ಇವಾಗ ಏನು ತೊಂದರೆ ಇಲ್ಲ ಸರ್. ಎಷ್ಟು ಕೊಳವೆ ಬಾವಿ ಹಾಕ್ಸಿದ್ರ ನೀವು ಸರ್? ನಮ್ದು 9 ಕೊಳವೆ ಬಾವಿ ಇದಾವೆ ಸರ್ ನಮ್ದು. ಮತ್ತೆ 2 ಕೃಷಿ ಹೊಂಡಗಳು ಇದಾವೆ ಸರ್, 2 ನೀರು ರಿಸರ್ವ್ ಮಾಡ್ಕೊಂಡಿರ್ತೀವಿ. ಈಗ ಮಳೆ ಜಾಸ್ತಿ ಆದ ಟೈಮಲ್ಲಿ ಅದನ್ನ ನೀರು ಮೋಟರ್ ಆಫ್ ಮಾಡೋ ಬದಲಿ ರಿಸರ್ವ್ಗೆ ನೀರು ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಸರ್. ಅದಕ್ಕೆ ಒಂದ್ಸತಿ ನೀರು ರಿಸರ್ವ್ ಸ್ಟಾಕ್ ಮಾಡ್ಕೊಂಡ್ವಿ ಅಂದರೆ ಮಿನಿಮಮ್ ಒಂದು ತಿಂಗಳ ಲೆಕ್ಕಕ್ಕೆ 1-2 ಎಕರೆ ತರಕಾರಿ ಮೇಂಟೈನ್ ಮಾಡ್ಬೋದು ಸರ್. ಈಗೆಲ್ಲ ನೀವು ಕೃಷಿ ಹೊಂಡ ಮಾಡಿದೀವಿ 2 ಅಂತ ಹೇಳಿದ್ರಲ್ಲ, ಮೀನು ಸಾಕಾಣಿಕೆ ಮಾಡ್ಬೋದಲ್ಲ ನೀವು? ಕೃಷಿ ಹೊಂಡಲ್ಲ ಮೀನು ಬಿಡ್ಕೊಂಡಿವಿ ಅಂದ್ರೆ ಒನ್ ಟೈಮ್ ಮಾತ್ರ ಒಬ್ರಿಗೆ ಕೊಟ್ಟಿದ್ವಿ ಅಷ್ಟೇ ಸರ್ ಅದನ್ನ. ಅದನ್ನ ಬಿಟ್ರೆ ಅದಲ್ಲೇ ಅಷ್ಟೇನು ಇದು ಇಲ್ಲ ಸರ್ ಅದ. ಯಾಕಂದ್ರೆ ಪಾಟ್ ಹಾಕಿರ್ತೀವಲ್ಲ ಅಷ್ಟೊಂದು ಸ್ಟ್ರೆಂತ್ ಬರಲ್ಲ ಸರ್ ಮೀನು. ಈಗ ಮೀನು ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ ಸರ್? ಅದು ಹೊಂಡದಲ್ಲಿ ತುಂಬಾ ಪಾಚಿ ಇರ್ತಿತ್ತು, ನೀರು ಬೇಗ ಗಲೀಜಾಗ್ಬಿಡ್ತಿತ್ತು ಸರ್. ಅದು ಯಾರೋ ಒಬ್ರು ಹೇಳಿದ್ರು ಸರ್ ನಮಗೆ, ಈ ತರ ಮೀನು ಬಿಟ್ರೆ ನೀರು ಅಷ್ಟು ಕೊಳೆ ಆಗಲ್ಲ, ಚೆನ್ನಾಗಿರುತ್ತೆ. ಅದರಲ್ಲೂ ನಾವು ತೋಟಗಳಿಗೆ ಡೈರೆಕ್ಟ್ ಆಗಿ ಗೊಬ್ಬರ ಬೇಗ ಲೇಬರ್ಸ್ ಪ್ರಾಬ್ಲಮ್ ಹಾಕಕ್ ಆಗ್ತಿದ್ದಿಲ್ಲ ಅಂತೇಳಿ ಗೋತನದನ್ನ ಹೊಂಡಕ್ಕೆ ಹಾಕ್ಬಿಡ್ತೀವಿ ಸರ್ ನಾವು ಡೈರೆಕ್ಟ್ ಆಗಿ. ಅವಾಗ ಮೀನಿಗೆ ಅದರಲ್ಲಿ ಸ್ಟ್ರೆಂತ್ ಇರುತ್ತೆ. ನಮ್ದು ತೋಟದಿಂದ ನೀರು ಡಂಪ್ ಮಾಡಿದಾಗ ಖಾಲಿ ಹೊಲಗಳಿಗೆ ಮೆಕ್ಕೆಜೋಳಕ್ಕೆಲ್ಲ ನೀರು ಬಿಡೋ ಟೈಮ್ನಾಗೆ ಅದರಿಂದ ಹಂಗೆ ಡೈರೆಕ್ಟ್ ಆಗಿ ಹೋಗ್ಬಿಡುತ್ತೆ ಸರ್ ನಮ್ದು. ಯಾಕೆ ಮೀನು ಕೃಷಿಯಲ್ಲಿ ಯಾಕೆ ನೀವು ಲಾಭ ಕಾಣಲಿಲ್ಲ ಸರ್? ಅದು ನಮ್ದು ಒಂದ್ ಸ್ವಲ್ಪ ಒಬ್ರು ಅದು ಮಿಸ್ಟೇಕ್ ಆಗಿ ಯಾರೋ ಒಬ್ರು ಅದರಲ್ಲಿ ಕೆಮಿಕಲ್ ನ ಬಾಟ್ಲ್ ತೊಳೆದು ಅಷ್ಟು ಮೀನು ಸತ್ಬಿಟ್ವಿ ಸರ್. ಹಂಗಾಗಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಸರ್. ಅದನ್ನ ಕೋಳಿ ಮಾತ್ರ ಸಾಕಾಣೆ ಮಾಡ್ತಿದ್ವಿ ಸರ್ ನಾವು. ಒನ್ ಟೈಮ್ ನಿಮ್ಗೆ ಏನೋ ಮಿಸ್ಟೇಕ್ ಆಗಿ ನಿಮಗೆ ಮೀನು ಸಾಕಾಣಿಕೆಯಲ್ಲಿ ಲಾಭ ಆಗ್ಲಿಲ್ಲ, ಮತ್ತೆ ಪ್ರಯತ್ನ ಮಾಡ್ಬೋದಾಯ್ತಲ್ಲ, ಮೀನು ಸಾಕಾಣಿಕೆಯಲ್ಲಿ ಒಳ್ಳೆ ಲಾಭ ಇದೆ. ಅದೇ ಸರ್ ಮಾಡ್ಬೇಕು ಸರ್, ಒಂದು ಎರೆ ಜಮೀನಲ್ಲಿ ಹೊಂಡ ತೆಗೆಸಿ ಪಾಟ ಆಗ್ದಲೇ ಅದರೊಳ ನೀರನ್ನು ನಿಲ್ಸುವ ಪ್ರಯತ್ನ ಮಾಡಿ ಅದರಲ್ಲಿ ಮೀನು ಸಾಕ್ಬೇಕು ಅಂತ ಹೇಳಿದೆ ಸರ್, ಐಡಿಯಾ ಇದೆ. ತೆಗೆಸಿವಿ ಸರ್ ಇವಾಗ, ಅದನ್ನ ಮಾಡ್ಬೇಕು ಸರ್. ಈಗ ನೆಕ್ಸ್ಟ್ ಅದ್ರಲ್ಲಿ ಮಳೆ ಜಾಸ್ತಿ ಆಗಿರ್ತಿರ್ತಾವೆ, ಗಾಡಿ ಪಾಡಿ ಏನು ಹೋಗ್ತಿಲ್ಲ, ಅದನ್ನ ರೆಡಿ ಮಾಡಿ ಮಾಡ್ಬೇಕು ಸರ್ ಇವಾಗ. ಅದು ಯಾವ ತಳಿ ಮೀನು ಸಾಕಾಣಿಕೆ ಮಾಡಿದ್ರೆ? ಗೌರಿ ಅಂತೇಳಿ ಇತ್ತು ಸರ್ ನಮ್ದೊಂದು ಮೀನು, ಅದು ಅಂಡರ್ ವಾಟರ್ ಅಲ್ಲಿ ಫುಲ್ ತೆಳಭಾಗದಲ್ಲಿ ಇರುತ್ತೆ ಅಂತ ಹೇಳಿ ಹೇಳ್ತಿದ್ರು ಸರ್. ಅದ ಆ ಮೀನ ಬಿಟ್ಟಿದ್ವಿ ಸರ್ ನಾವು. ಈಗ ಮತ್ತೆ ಕೋಳಿ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರ, ಯಾವ ತಳಿ ಕೋಳಿ ಸಾಕಾಣಿಕೆ ಮಾಡಿದ್ರೆ? ಏನ್ ಬಾಯ್ಲರ್ ಕೋಳಿ ಮಾಡಿದ್ರೆ, ಏನ್ ಮೊಟ್ಟೆ ಕೋಳಿ ಸಾಕಾಣಿಕೆ ಮಾಡಿದ್ರ? ಸರ್ ಬಾಯ್ಲರ್ ಕೋಳಿ ಸರ್. ಕೋಳಿ ಫಾರ್ಮ್ ನಮ್ದು 10,000 ಕೋಳಿ ಫಾರ್ಮ್ ಇದೆ ಸರ್ ನಮ್ದು. ಮರಿ ಎಲ್ಲ ಅವರೇ ಕೊಡ್ತಾರೆ, ನಾವ್ ಅದನ್ನ ಸಾಕಿ ಕೊಡೋದು, ನಮಗೆ ಇಷ್ಟು ಕೆಜಿಗೆ ಇಷ್ಟು ಅಂತ ಹೇಳಿ ಕೊಡ್ತಾರೆ ಸರ್ ಅವರು. ಈಗ ಸಾಕಷ್ಟು ಜಮೀನ್ ಇದ್ರು ಸಹ, ಸಾಕಷ್ಟು ಸಮಗ್ರ ಕೃಷಿಯನ್ನು ಮಾಡ್ತಿದ್ರು ಸಹ, ಅಂದ್ರೆ ಉಪಕಸಬುಗಳನ್ನ ಮಾಡ್ಬೇಕಂತ ಯಾಕನಿಸ್ತು ಸರ್? ಯಾಕಂದ್ರೆ ಉಪಕಸಬು ಇರ್ಲೇಬೇಕು ಸರ್. ಯಾಕಂದ್ರೆ ಇದರಲ್ಲಿ ಇವತ್ತಿನ ಕಾಲದಾಗೆ ರೈತರಿಗೆ ಯಾರು ಹೆಣ್ಣು ಕೊಡಲ್ಲ ಸರ್. ಮನೆಗೆ ಏನ್ ಹೇಳ್ತಾರೆ, ಮದಿವಾಗವರೆಗೂ ಕೆಲ್ಸಕ್ಕೆ ಹೋಗೋ ಮರ್ಯ ನೀನು, ಆಮೇಕೆ ಬಂದ್ ಮನೆಗಿರು ಅಂತ ಹೇಳ್ತಾರೆ ಸರ್ ಅವರು. ಅದ್ರಾಗ ಇನ್ನೊಬ್ರು ಏನ್ ಹೇಳ್ತಾರೆ, ನೀವು ಯಾಕೆ ಇದ್ರಾಗ ಹಾಕ್ತೀರಿ, ಜೀವ ಓದಿರಲ್ಲ, ಹೋಗ್ರಿ ಆರಾಮಾಗಿ ಕುತ್ಕೊಂಡ್ ಸಂಬಳ ತಗೊಂತೀರಿ, ಇಲ್ಲ ಯಾಕೆ ಕತ್ ಮಾಡ್ದಂಗ್ ಮಾಡಕ್ ಹೋಗಿರಿ, ಊರಾಗಿರ್ಬಾಡ್ರಿ, ಊರ್ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ. ಊರುಗಳಿಗೆ ಜನ ಹೇಳ್ತಾರೆ ಸರ್, ಊರ್ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ ಸರ್ ಇವತ್ತಿನ ಕಾಲದಾಗೆ. ಈಗ ಜನ ಏನೇ ಹೇಳಿ, ಅಂದ್ರೆ ನೀವು ವೈಯಕ್ತಿಕವಾಗಿ ಒಂದು ಕೃಷಿಯಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ರಲ್ಲ, ಒಂದು ನೆಮ್ಮದಿ ಕಂಡಿದ್ದಿರ್ತಾನೆ ಸರ್? ನಾನು MBA ಮಾರ್ಕೆಟಿಂಗ್ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ನಮ್ಮ ಅಪ್ಪಾಜಿ ಅವರೆಲ್ಲ ಬೆಳೆಯೋದನ್ನ ಕಲ್ಸಿಕೊಟ್ರು ಸರ್, ಬಟ್ ಮಾರೋದನ್ನ ಯಾರು ಕಲ್ಸಿಕೊಡಲಿಲ್ಲ. ಹಂಗಾಗಿ ಮಾರೋದನ್ನ ಕಲಿಯೋಕ್ಕೋಸ್ಕರ ಅಮೃತ ರೈತ ಉತ್ಪಾದಕ ಕಂಪನಿ ಅನ್ನೋ ಅಲ್ಲಿ CEO ಆಗಿ ವರ್ಕ್ ಮಾಡ್ತಿದ್ದೀನಿ ಸರ್. ನಾನು ಇವಾಗ ಅದ್ರ ಜೊತೆ ಕೃಷಿಯಲ್ಲಿ ಕೆಲಸ ಮಾಡ್ಕೊಂತಿದ್ದೀನಿ ಸರ್. ಅದರಿಂದ ನನಗೆ ಮಾರ್ಕೆಟಿಂಗ್ ಕಾಂಟ್ಯಾಕ್ಟ್ಸ್ಗಳು ಬೆಳೆಯುತ್ತೆ ಸರ್, ಒಬ್ಬರಿಂದ ಒಬ್ಬರಿಗೆ ಕಾಂಟ್ಯಾಕ್ಟ್ಗಳು ಸಿಗುತ್ತೆ. ಅದರಿಂದ ನನಗೆ ಮತ್ತು ನನ್ನ ರೈತರುಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ರೈತ ಉತ್ಪಾದಕ ಕಂಪನಿಯ ಉದ್ದೇಶವೇ ರೈತರಿಗೆ ಆದಾಯ ದ್ವಿಗುಣ ಮಾಡೋಕ್ಕೆ, ಅವ್ರು ಬೆಳೆದಂಥ ಬೆಳೆನ ಒಳ್ಳೆ ಬೆಲೆಗೆ ಮಾರ್ಸೋಕ್ಕೆ ಸರ್. ಆ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಿದ್ದೀನಿ ಸರ್. ನಾನು ಇದರಲ್ಲಿ ವರ್ಕ್ ಮಾಡ್ತಿದ್ದೀನಿ ಸರ್, ಇವಾಗ 1.5 ತಿಂಗಳಿಂದ ಇಲ್ಲಿ ವರ್ಕ್ ಮಾಡ್ತಿದ್ದೀನಿ ಸರ್ ನಾನು. ಈಗ ರೈತ ಉತ್ಪಾದಕರ ಕಂಪನಿಯಿಂದ ಏನ್ ರೈತರಿಗೆ ಅನುಕೂಲಗಳಾದವು ಅಂತ ಹೇಳ್ತೀರಾ ಅದರಲ್ಲಿ? ಸರ್ ರೈತ ಉತ್ಪಾದಕ ಕಂಪನಿ ಅಂತೇಳಿ ಇದಕ್ಕೆ ರೈತರೇ ಓನರು, ರೈತರೇ ಎಲ್ಲ ಸರ್. 1,000 ಜನ ಸೇರ್ಕೊಂಡು ರೈತ ಉತ್ಪಾದಕ ಕಂಪನಿ ಅಂತೇಳಿ ಮಾಡ್ಕೊಂಡಿರ್ತಾರೆ ಸರ್. ಇದಕ್ಕೆ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಪ್ರತಿ ಒಂದು ರೈತರು ಇದ್ರ ಅವ್ರು ಏನೇ ಬೆಳಿಲಿ, ನಮ್ಮ ಹತ್ರಕ್ಕೆ ಇಷ್ಟು ಕ್ವಾಲಿಟಿ ಐತೆ, ನೀವು ಇದನ್ನ ಮಾರ್ಕೊಡ್ರಿ ಅಂತೇಳಿ ಅವ್ರಿಗೆ ಮುಂಚೆನೆ, ನಮ್ದು ಈ ತಿಂಗಳಲ್ಲಿ ನಾವು ಬಿತ್ತೀವಿ, ಈ ತಿಂಗಳಲ್ಲಿ ನಮ್ದು ಇಷ್ಟು ಎಕರೆ ಶೇಂಗಾ ಬರುತ್ತೆ, ರಾಗಿ ಬರುತ್ತೆ, ಮೆಕ್ಕೆಜೋಳ ಬರುತ್ತೆ ಅಂತ ಹೇಳಿದ್ರು ಅಂತಂದ್ರೆ ರೈತ ಉತ್ಪಾದಕ ಕಂಪನಿಯಿಂದ ಒಳ್ಳೆ ಡೀಲರ್ಗಳನ್ನ ಇಲ್ಲ ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇಲ್ಲಿದ್ದಾನೆ, ಅವ್ರವ್ರ ಕ್ವಾಲಿಟಿ ಮೇಂಟೆನ್ಸ್ ಅವರಿಗೆ ಹೊರಗಡೆ ಕಳಿಸ್ಕೊಡ್ತಾರೆ ಸರ್. ಯಾಕಂದ್ರೆ ಎಲ್ಲ ಕಂಪನಿನೇ ಶ್ಯೂರಿಟಿ ಆಗಿರುತ್ತೆ, ರೈತರಿಗೆ ಏನು ಮೋಸ ಆಗಲ್ಲ ಸರ್. ಇದ್ರಿಂದ ರೈತರುಗಳಿಗೆ ಈಗ ಹೊರಗಡೆ ದಲ್ಲಾಳಿಗಳು ಜಾಸ್ತಿ ದಲ್ಲಾಳಿಗಳನ್ನ ತಗೊಂತಿರ್ತಾರೆ ಸರ್, ಕಂಪ್ನಿ ಆ ಥರ ಇಲ್ಲ ಸರ್. ಯಾಕಂದ್ರೆ ರೈತರ ಅಮೌಂಟ್ ಇರೋದ್ರಿಂದ ಆ ಕಂಪ್ನಿ ಉದ್ದಾರಕ್ಕೋಸ್ಕರ ಏನೋ 5 ರೂಪಾಯಿ 10 ರೂಪಾಯಿ ಇಡ್ಕೊಂಡು ಮಾಡ್ತಾರೆ ಅವ್ರದ್ದು, ಇನ್ನು ಪ್ರತಿಯೊಂದು ಉಳಿದುದೆಲ್ಲ ರೈತರಿಗೆ ಕೊಡ್ತಾರೆ ಸರ್ ಅದು. ಯಾಕಂದ್ರೆ ದಲ್ಲಾಳಿಗಳ ಹಾವಳಿಗಳನ್ನು ತಪ್ಪಿಸೋಕ್ಕೋಸ್ಕರನೇ ರೈತ ಉತ್ಪಾದಕ ಕಂಪ್ನಿಗಳನ್ನು ಆವಾವ 5-6 ವಿಲೇಜ್ಗೊಂದು ಮಾಡಿರ್ತಾರೆ ಸರ್ ಇದನ್ನ. ಈಗ ನಿಮ್ಮ ಒಂದು ರೈತ ಉತ್ಪಾದಕರ ಕಂಪನಿಯಿಂದ ರೈತರು ಬೆಳೆದಂತಹ ಉತ್ಪನ್ನಗಳನ್ನ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಅಷ್ಟೇನೆ ಮಾಡಿಕೊಟ್ಟಿದ್ರೆ, ಜೊತೆಗೆ ಏನಾದರೂ ಬಿತ್ತನೆ ಬೀಜ ಗೊಬ್ಬರ ಇವನ್ನೆಲ್ಲ ನೀವು ನಿಮ್ಮ ಒಂದು ಸಂಘದ ವತಿಯಿಂದ ಕೊಡ್ತಾ ಇದ್ರ? ಸರ್ ರೈತ ಉತ್ಪಾದಕ ಕಂಪನಿ ಅಂತಂದ್ರೆ ರೈತರಿಗೆ ಏನ್ ಬೇಕೋ ಪ್ರತಿಯೊಂದು ಸರ್. ಇವಾಗ ನಮ್ಮ ಕಂಪನಿಯಲ್ಲಿ ಏನ್ ಸಿಗುತ್ತೆ ಅಂತಂದ್ರೆ ಗೊಬ್ಬರಗಳು, ಬೀಜಗಳು, ಹಸಿರೆಲೆ ಗೊಬ್ಬರಗಳು, ಮತ್ತೆ ಅದಕ್ಕೆ ಬೇಕಾದಂತ ಸಲಕರಣೆಗಳು, ಪಾಟ ಆಗಿರ್ಬೋದು, ಪುಟ್ಟಿ ಆಗಿರ್ಬೋದು, ಕುಡುಗೋಲು, ಇನ್ನೊಂದು ಪ್ರತಿಯೊಂದು ರೈತ ಉತ್ಪಾದಕ ಕಂಪ್ನಿಯಲ್ಲಿ ರೈತರುಗಳಿಗೆ ದೊರೆಯುತ್ತೆ ಸರ್. ಅದು ಮಾರ್ಕೆಟ್ ರೇಟಿಗಿನ ಕಡಿಮೆ ಬೆಲೆಯಲ್ಲಿ ಸರ್. ಅಂದ್ರೆ ಇದೆಲ್ಲ ಸಾಕಷ್ಟು ಉತ್ತಮ ಆಗುತ್ತೆ ನಮ್ಮ ಕೃಷಿಕರಿಗೆ, ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸರ್, ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಎಲ್ಲ ರೈತರುಗಳಿಗೂ. ಅಂದ್ರೆ ಈಗ ಅವ್ರ ಊರಿದ್ದ ಸಿಟಿಗೆ ಬಂದು ಹೋಗೋ ಇದ್ರಲ್ಲಿ ಅವ್ರ ಊರ್ ಪಕ್ಕದಲ್ಲೇ ಸುತ್ತಮುತ್ತ ಹಳ್ಳಿಗಳಲ್ಲೇ ಇರುತ್ತೆ ಸರ್ ಅದ ಕಂಪ್ನಿ. ಈಗ ಸರಣಿ ದಾವಣಗೆರೆಯಲ್ಲಿ ತುಂಬಾ ಇದಾವ ಸರ್ ಆ ತರ ಎಲ್ಲ. ಅವ್ರವ್ರ ಊರಿಗೆ ಸರಿಯಾಗಿ ಇತ್ತು ಅಂತಂದ್ರೆ ಅವ್ರಿಗೆ ಹತ್ರ ಆಗುತ್ತೆ ಸರ್. ಈಗ ಟ್ರಾನ್ಸ್ಪೋರ್ಟ್ ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ದಾವಣಗೆರೆ ಬಂದವರು 1,000 ಎಲ್ಲ ಕೆಲಸ ವೇಸ್ಟ್ ಸರ್ ಇವತ್ತಿನ ಕೂಲಿ ಅಭಾವದಲ್ಲಿ ಎಲ್ಲ ತುಂಬಾ. ಹಾಗಾದ್ರೆ ಅವ್ರ ಹತ್ರ ಇರೋದ್ರಿಂದ ಹಂಗೆ ಅವತ್ತಿಂದ ಕೆಲಸನೂ ಮುಗಿಯುತ್ತೆ, ಅವ್ರಿಗೆ ಕಡಿಮೆ ರೇಟ್ ಆಗುತ್ತೆ, ಪೆಟ್ರೋಲ್ ಚಾರ್ಜ್ ಉಳಿಯುತ್ತೆ, ಡೇ ಟೈಮ್ ಉಳಿತ ಸರ್ ಅವರಿಗೆ. ಕೋಳಿ ಸಾಕಾಣಿಕೆಯಲ್ಲಿ ನೀವು ಆದಾಯ ಬರಬೇಕು, ಒಳ್ಳೆಯ ಒಂದು ಗುಣಮಟ್ಟದ ಮರಿಗಳು ಬರಬೇಕು ಅಂತಂದ್ರೆ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳಿ ಸರ್? ಕೋಳಿನ ನೀಟಾಗಿ ಅದಕ್ಕೆ ಮೆಡಿಸನ್ ಹಾಕೋದಾಗಿರ್ಬೋದು, ಅದನ್ನ ಕ್ಲೀನ್ ಸ್ವಚ್ಛತೆಯಿಂದ ಕಾಪಾಡ್ಕಂತ ಇರ್ಬೋದು, ಫುಡ್ ಮೇಂಟೈನ್ ಮಾಡ್ತಿರ್ಬೇಕು ಸರ್. ಯಾವಾಗಲೂ ನೀಟಾಗಿ 2 ಟೈಮ್ ಫುಡ್ ಹಾಕ್ತಿರ್ಬೇಕು, ಕೋಳಿನೆಲ್ಲ ರ್ಯಾಂಕಿಂಗ್ ಅದೆಲ್ಲ ಕ್ಲೀನಾಗಿ ಸ್ವತ್ತೆ ಹುಳಗಳ ಆಗದಂಗೆಲ್ಲ ಕ್ಲೀನಾಗಿ ನೋಡ್ಕೋಬೇಕು. ಹಂಗಾದ್ರೆ ಔಷಧಿನೆಲ್ಲ ಅಂದ್ರೆ ಸುಮ್ಮನೆ ಎಲ್ಲೋ ಡೈರೆಕ್ಟಾಗಿ ಟ್ಯಾಂಕರ್ಗೆ ಹಾಕೋದು ಇದು ಮಾಡೋದು ಮಾಡೋಕ್ಕಿನ ಅದರಲ್ಲಿ ಅವಕ್ಕೆ ಡ್ರಾಪ್ಸ್ಗಳು ಕಣ್ಣಿಗೆ ಹಾಕೋದಿರುತ್ತೆ, ಒಂದೊಂದು ಇಂಜೆಕ್ಷನ್ ಮಾಡೋದಿರುತ್ತೆ, ಅದನ್ನ ಡೈರೆಕ್ಟಾಗಿ ಆ ಕೋಳಿಗೆ ದೊರೆ ಮಾಡಿದ್ವಿ ಅಂತಂದ್ರೆ, ನಾವೇ ಸ್ವಂತ ಪ್ರಯತ್ನದಿಂದ ಮಾಡಿದ್ವಿ ಅಂತಂದ್ರೆ ದ್ವಿಗುಣ ಆಗುತ್ತೆ ಸರ್ ಲಾಭ. ಕಂಪನಿಯಿಂದ ಸಾಕಾಣಿಕೆ ಮಾಡ್ತಾ ಇದ್ರೆ ಏನು ಓನ್ ಆಗಿ ಸಾಕಾಣಿಕೆ ಮಾಡ್ತಾ ಇದ್ರೆ? ಸರ್, ಓನ್ ಆಗಿ ಸಾಕಾಣೆ ಮಾಡ್ಬೇಕು ಅಂತಂದ್ರೆ ಬಂಡವಾಳ ತುಂಬಾ ಬೇಕು ಸರ್. ಯಾಕಂದ್ರೆ ಒಂದು ಟೈಮ್ ಲಾಸ್ ಆಯ್ತು ಅಂತಂದ್ರೆ ಲಕ್ಷ ಗಂಟಲ ಲಾಸ್ ಆಗುತ್ತೆ. ಕಂಪ್ನಿದಂತಂದ್ರೆ ಎಲ್ಲ ಅವರೇ ಕೊಡ್ತಾರೆ, ನಾವು ಮಾಡಿ ಕೊಟ್ಟಿದ್ಕೆ ಇಷ್ಟು ಅಂತೇಳಿ ಅವರು ಪರ್ ಕೆಜಿ ಇಷ್ಟು ಅಂತೇಳಿ ಕೊಟ್ಟಿರ್ತಲ್ಲ ಸರ್, ಒಂದು ಲೆಕ್ಕಕ್ಕೆ ಮೇಂಟೈನ್ ಆಗ್ತಾ ಇರುತ್ತೆ ಸರ್. ಅದು ಲಾಸ್ ಆಗೋದ್ಕಿನ್ನ ಕರೆಕ್ಟ್ ಒಂದೇ ಲೆಕ್ಕಕ್ಕೆ ಸರ್, ಅಥವಾ ಲಾಭಕ್ಕೆ ಲಾಭನಾಗಿರಲ್ಲ, ಲಾಸ್ ಲಾಸ್ ಆಗಿರಲ್ಲ ಸರ್. ಹಂಗೆ ಈಗ ಒಂದ್ ಟೈಮ್ 13,000 ಮರಿಗಳನ್ನ ತಂದು ಸಾಕಾಣಿಕೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, 13,000 ನಾವು ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಎಷ್ಟು ಗಾತ್ರದಲ್ಲಿ ಅವಕ್ಕೆಲ್ಲ ಮನೆ ಬೇಕಾಗುತ್ತೆ ಸರ್? 30 ಆಗಲ್ಲ, 150 ಉದ್ದ, 2 ಫಾರಂ ಇದಾವ ಸರ್ ನಮ್ದು, ಅದರಲ್ಲಿ 10,000 ಕೋಳಿ ಸಾಕಾಣೆ ಮಾಡ್ತೀವಿ ಸರ್ ನಾವು. ಈಗ ಶೆಡ್ ನಿರ್ಮಾಣ ಅಂತಂದ್ರೆ ಯಾವ ರೀತಿ ಮಾಡಿದ್ರ ಸರ್? ಸರ್, ಬ್ಯಾಂಕ್ ಇಂದ ಯಾವ ಸೌಲಭ್ಯನೂ ಸಿಕ್ಕಿಲ್ಲ ಸರ್, ಎಲ್ಲ ನಾವೇ ಓನ್ ಆಗಿ ಅಮೌಂಟ್ ಹಾಕಿ ರೆಡಿ ಮಾಡೀವಿ ಸರ್ ನಾವು. ಈಗ ಮರಿ ಅಂತಂದ್ರೆ ನೀವು ಎಲ್ಲಿಂದ ತಂದು ಸಾಕಾಣಿಕೆ ಮಾಡ್ತೀರ ಸರ್? ಕಂಪನಿ ಕಡೆಯಿಂದಾನೆ ಕಳಿಸ್ತಾರೆ ಸರ್ ಅವ್ರ ಮರಿಗಳನ್ನ, ಅವ್ರ ಕಡೆಯಿಂದಾನೆ ನಾವು ತಗೊಂಡು ಮಾಡ್ತೀವಿ ಸರ್ ನಾವು. ಈಗ ಮರಿಗಳು ತಂದಾಗ ಏನಾದರೂ ರೋಗ ರುಜಿನೆ ಬಂದು ಈ ತರ ಏನಾದರೂ ಸಮಸ್ಯೆಗಳನ್ನ ಎದುರಿಸಿದ್ರೆ ನೀವು? ಎದುರಿಸ್ತೀವಿ ಸರ್ ನಾವು, ಅದಕ್ಕೆ ತುಂಬಾ ರೋಗ ಬರುತ್ತೆ ಸರ್ ಒಂದೊಂದು ಟೈಮ್, ಅದಕ್ಕೆ ಸರಿಯಾಗಿ ಮೆಡಿಸನ್ ಕೊಡ್ತಾರ ಸರ್, ಅದನ್ನ ಇದು ಮಾಡ್ತೀವಿ, ಚೆನ್ನಾಗುತ್ತೆ ಸರ್ ಅದೆಲ್ಲ. ಈಗ ನೀರಿನ ವ್ಯವಸ್ಥೆ, ಫುಡ್ನ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡಿದ್ರ? ಏನೇನು ಫುಡ್ ಕೊಡ್ತೀರ ಸರ್? ಅದು ರೆಡಿಮೇಡ್ ಫುಡ್ ಸರ್, ಅದು ಕಂಪ್ನಿ ಕಡೆಯಿಂದ ರೆಡಿಯಾಗಿ ಬಂದಿರುತ್ತೆ ಫುಡ್ ಎಲ್ಲ. ಫುಡ್ ಅವೆಲ್ಲ ಮೆಕ್ಕೆಜೋಳ ಜನರು ಜಾಸ್ತಿ ಮೆಕ್ಕೆಜೋಳ ಯೂಸ್ ಮಾಡ್ತಾರೆ ಸರ್, ಅದಕ್ಕೆ ಮತ್ತೆ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಮಿಕ್ಸ್ ಮಾಡಿರುತ್ತೆ ಸರ್ ಅದು ಕಂಪ್ನಿ ಕಡೆಯಿಂದಾನೆ. ಈಗ ನೀರಿನ ವ್ಯವಸ್ಥೆ ಅಂತಂದ್ರೆ ಯಾವ ರೀತಿ ಮಾಡಿದ್ರೆ? ಡ್ರಿಂಕರ್ ಅಂತ ಹೇಳಿರುತ್ತೆ ಸರ್, ಅದು ನೀರು ಪೈಪ್ ಲೈನ್ ಮುಖಾಂತರ ಬಂದು ಹನಿಗನಿ ನೀರು ಪ್ಲೇಟ್ ಮುಖಾಂತರ ಇದಾಗುತ್ತೆ, ಡಿಸ್ಪ್ಯಾಚ್ ಆಗುತ್ತೆ ಸರ್. ಈಗೆಲ್ಲ ನಿಮಗೆ ಕೋಳಿ ಮಾರಾಟಕ್ಕೆ ಮಾಡ್ಬೇಕು ಅಂತಂದ್ರೆ ಎಷ್ಟು ದಿನಕ್ಕೆ ಬರುತ್ತೆ ಅದು ಸರ್? 35-45 ದಿವಸದೊಳಗೆ ಕೋಳಿ ತೂಕ ಬರುತ್ತೆ ಸರ್, 2 kg 2.5 kg ಆ ತೂಕಕ್ಕೆ ತಗೊಂಡು ಹೋಗ್ಬಿಡುತ್ತೆ ಸರ್ ಕೋಳಿನ. ಅದನ್ನ ಕೋಳಿ ಮರಿ ಬಂದು 45 ಕಂಪ್ಲೀಟ್ ಖಾಲಿ ಆಗುತ್ತೆ ಸರ್. ಅದು ಅವಕ್ಕೆಲ್ಲ ಫುಡ್ ದಿನಕ್ಕೆ ಎಷ್ಟು ಸಲ ಕೊಡ್ತೀರಾ ಸರ್? ಒಂದು ಡೈಲಿ 2 times ಸರ್, ಬೆಳಗ್ಗೆ ಒಂದ್ಸತಿ, ಸಂಜೆ ಒಂದ್ಸತಿ ಸರ್. ಈಗ ಹೆಚ್ಚು ಹೆಚ್ಚು ಫುಡ್ ಕೊಡೋದ್ರಿಂದ ಏನು ನಿಮಗೆ ಅನುಕೂಲ ಆಗಲ್ವಾ, ತೂಕ ಹೆಚ್ಚು ಬರಲ್ವಾ? ಇಲ್ಲ ಸರ್, ಅದು ಎಷ್ಟು ತಿನ್ನುತ್ತೋ ಅಷ್ಟೇ, ಅದಕ್ಕೆ ವೇಟಿಗೆ ಸರಿಯಾಗಿ ಫುಡ್ ಮೇಂಟೈನ್ ಮಾಡ್ತಿರ್ತೀವಿ ಸರ್. ಅದು ಅಂದ್ರೆ ನಾವಿವಾಗ ಅತಿ ಹೆಚ್ಚು ಕೋಳಿ ಫಾರಂ ಕಡೆಗಿನ ಹೈನುಗಾರಿಕೆ ಕಡೆ ಅತಿ ಹೆಚ್ಚು ಒತ್ತು ಕಾಡ್ತಿದ್ದೀವಿ ಸರ್. ಯಾಕಂದ್ರೆ ಗೊಬ್ಬರ ಇದ್ದ ಭೂಮಿ ಹಾಳಾಗ್ತಿದೆ ಸರ್, ಫಲವತ್ತತೆ ನೀರಂಶ ಜಾಸ್ತಿ ಬೇಕಾಗುತ್ತೆ ರಾಸಾಯನಿಕ ಇದ್ದ, ಹಂಗಾಗಿ ಸಾವಯವ ಕಡೆಗೆ ಮುಖ ಮಾಡ್ತಿದ್ದೀವಿ ಸರ್. ಇವಾಗ ಅಂದ್ರೆ ಅಡಿಕೆ ತೋಟದಲ್ಲಿ ನಮ್ದು ತೆಂಗು ಇದೆ ಅಂತ ಅಂದ್ರೆ ನಾವು ತೆಂಗಿನ ಗರಿ ಎಲ್ಲ ಏನಕ್ಕೂ ಹೊರ ಯೂಸ್ ಮಾಡಲ್ಲ ಸರ್, ಎಲ್ಲ ಪ್ರತಿಯೊಂದು ಆ ಇಯರ್ ಹಂಗೆ ಹಿಂಗೆ ಬಿದ್ದು ಬಿದ್ದು ಬಿದ್ದು ಅದರಲ್ಲೇ ಕೊಳ್ತೋಗ್ಬೇಕು ಸರ್ ನಾವು. ಒಂದು ಸ್ವಲ್ಪ ಏನು ಗೊಬ್ಬರ ಸರ್ಕಾರಿ ಗೊಬ್ಬರ ಅನ್ನೋದನ್ನೇ ಯೂಸ್ ಮಾಡಲ್ಲ ಸರ್ ನಾವು. ಆದ್ರೆ ನಮ್ಮ ದನಿನ ಗೊಬ್ಬರ ಜೀವಾಮೃತ ಮಾಡಾಕ್ತಿವಿ, ದನಿನ ಗೊಬ್ಬರ ವರ್ಷಕ್ಕೊಮ್ಮೆ ದನಿನ ಗೊಬ್ಬರ ಹಾಕ್ತಿರ್ತೀವಿ, ಈ ವರ್ಷ ಈ ಎಕರೆಗೆ ಹೊಲಕ್ಕೆ ಹಾಕಿರಿ ಇನ್ನೊಂದು ವರ್ಷ ಇನ್ನೊಂದು ಹೊಲಕ್ಕೆ ಹಾಕಿರ್ತೀವಿ ಸರ್ ನಾವು. ಈಗೆಲ್ಲ ಕೋಳಿ ಸಾಕಾಣಿಕೆಯಲ್ಲಿ ನಿಮಗೆ ಹೆಚ್ಚು ಲಾಭನೂ ಇದೆ, ಜೊತೆಗೆ ಗೊಬ್ಬರ ಬರುತ್ತಲ್ಲ ಕೋಳಿ ಗೊಬ್ಬರ, ಇದನ್ನೆಲ್ಲ ಯಾವ್ದು ಮಾಡ್ತೀರಾ ನೀವು? ಕೋಳಿ ಗೊಬ್ಬರ ಎಲ್ಲ ನಮ್ಮ ಹೊಲಗಳಿಗೆ ಹೊಡಿತೀವಿ ಸರ್, ನಾವು ಮಾರಲ್ಲ ಸರ್, ಯಾವುದು ಮಾರಲ್ಲ. ಸಾಕಷ್ಟು ಬೇಡಿಕೆ ಇದೆ, ಅಡಿಕೆ ತೋಟದಲ್ಲ ಹುಡ್ಕೊಂಡು ಹೋಗ್ತಾರಲ್ವಾ ಕೋಳಿ ಗೊಬ್ಬರಕ್ಕೆ? ಹಾ ಸರ್, ಕೋಳಿ ಗೊಬ್ಬರಕ್ಕೆಲ್ಲ ಹುಡ್ಕೊಂಡು ಹೋಗ್ತಾರೆ, ಆದ್ರೆ ನಮ್ದು ತುಂಬಾ ಜಮೀನ್ ಆಗಿರೋದ್ರಿಂದ ಎಲ್ಲ ನಾವೇ ಯೂಸ್ ಮಾಡ್ತೀವಿ ಸರ್ ನಾವು. ಅದರಿಂದ ಒಂದು ಬೀಡಿಗೆ ನಿಮ್ಗೆ ಎಷ್ಟು ಲಾಭ ಬರುತ್ತೆ ಎಲ್ಲ ಖರ್ಚು ತೆಗೆದು ಸರ್? ಒಂದು ಬೀಡಿಗೆ ಒಂದು 45,000-50,000 ಲಾಭ ಬರುತ್ತೆ ಸರ್. ಕಡಿಮೆ ಆಯ್ತಲ್ಲ ಆದಾಯ ಸರ್. ಅಂದ್ರೆ ಈಗ ಖರ್ಚು ತುಂಬಾ ಜಾಸ್ತಿ ಬರುತ್ತೆ ಸರ್, ಇವಾಗ ಅದರದೇ ಆದಂತ ಖರ್ಚು, ಲೇಬರ್ ಖರ್ಚು, ಮಿನಿಮಮ್ ಇಬ್ರು ಲೇಬರ್ ಬೇಕೇ ಬೇಕು ಸರ್. ನಾವು ಮನೆ ರಾಲದಲ್ಲಿ ಇಬ್ರು ಲೇಬರ್ ಡೈಲಿ ಬೇಕು ಸರ್, ಅವ್ರಿಗೆ ಒಬ್ಬೊಬ್ರಿಗೆ 9,000-10,000 ಲೇಬರ್ ಚಾರ್ಜ್ ಕೊಡ್ತೀವಿ ಸರ್, ಹಂಗಾಗಿ ತುಂಬಾ ಹೆವಿ ಆಗುತ್ತೆ ಸರ್. ಅಂದ್ರೆ ಓನ್ ಆಗಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಗಳಿಸಬಹುದಲ್ವಾ? ಗಳಿಸ್ಬೋದು. ಒಬ್ಬ ವ್ಯಕ್ತಿ ತುಂಬಾ ಅವನ ಒಬ್ಬನೇ ಸ್ವಂತದಾಗ ಮಾಡ್ಕಂತಂದ್ರು ಮಿನಿಮಮ್ 4,000-5,000 ಕೋಳಿ ಆರಾಮಾಗಿ ಸಾಕ್ಬೋದು ಸರ್. ನಾವೇನ್ 13,000-40,000 ಅಂತ ಹೇಳಿದಲ್ಲ, ಅವನು 3-4,000 25,000-30,000 ಆದಾಯ ಮಾಡ್ಬೋದು ಸರ್ ಅವನು. ಕೋಳಿ ಸಾಕಾಣಿಕೆಗಿಂತ ಹೆಚ್ಚಿನ ಒತ್ತನ್ನ ನಾವು ಹೈನುಗಾರಿಕೆಗೆ ಕೊಟ್ಟಿದ್ವಿ ಅಂತ ಹೇಳಿದ್ರ, ಹೈನುಗಾರಿಕೆಯಲ್ಲಿ ನೀವು ಏನೇನು ಸಾಕಾಣಿಕೆ ಮಾಡಿದ್ರೆ, ಎಷ್ಟೆಷ್ಟು ಹಸುಗಳು ಸಾಕಾಣಿಕೆ ಮಾಡಿದ್ರೆ, ಯಾವ ತಳಿಯ ಸಾಕಾಣಿಕೆ ಮಾಡಿದ್ರೆ ಸರ್? ನಮ್ಮಲ್ಲಿ ಜರ್ಸಿ ಆಕಳುಗಳು 4 ಇದಾವೆ ಸರ್, HF ಆಕಳುಗಳು 3 ಇದಾವೆ, ಮತ್ತೆ ಜವಾರಿ ಆಕಳುಗಳು 1-3 ಇದಾವೆ, ಮತ್ತೆ ಒಂದು ಜೊತೆ ಎತ್ತಿದೆ, 1 ಎಮ್ಮೆ ಇದೆ ಸರ್ ನಮ್ದು. ಹೈನುಗಾರಿಕೆ ಅಂದ್ರೆ ನಮ್ಮ ಮನೆಯಲ್ಲಿ ಹಾಲು, ನಾವು ಡೈರಿಗೆ ಹಾಲು ಕಡಿಮೆ ಸರ್ ಹಾಕಲ್ಲ, ಯಾಕಂದ್ರೆ ಹಾಲು ಸ್ವಲ್ಪ ಮನೆಗೆ ಯೂಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಹೊರಗಡೆ ಅಲ್ಲಿ ಇಲ್ಲಿ ಕೊಟ್ಟು ನೆಕ್ಸ್ಟ್ ಬೆಣ್ಣೆ ಮಾಡ್ತೀವಿ, ಯಾಕಂದ್ರೆ ಮನೆಯಲ್ಲಿ ಸಮೃದ್ಧಿಯಾಗಿರುತ್ತೆ ಸರ್. ನಾವು ಅಲೆ ಹಾಲನ್ನ ತಗೊಂಡು ಅಷ್ಟು ಡೈರಿಗೆ ಹಾಕಿ ಬಂದ್ವಿ ಅಂತಂದ್ರೆ ಮನೆ ಖಾಲಿ ಖಾಲಿ ಆಗುತ್ತೆ ಸರ್. ನಮ್ಮ ಮಧ್ಯೆ ಹೇಳ್ತಿರ್ತಾರೆ ಸರ್, ಹಾಲು ತಗೊಂಡು ಡೈರಿಗೆ ಹಾಕಿ ಬಂದ್ರೆ ಮನೆಗೆ ಒಂದು ಮಜ್ಜಿಗಿಲ್ಲ, ಮೊಸರಿಲ್ಲ, ಏನಿಲ್ಲ ಅಂತ ಹೇಳಿ ಸರ್. ಅದೇ ಅದನ್ನೇ ಅದರಿಂದ ಬೇರೆ ಬೇರೆ ಪ್ರಾಡಕ್ಟ್ಗಳು, ಬೈ ಪ್ರಾಡಕ್ಟ್ಗಳು ತುಂಬಾ ಆಗುತ್ತೆ ಸರ್. ಹಾಲಿತ್ತು ಮೊಸರಾಗುತ್ತೆ, ಬೆಣ್ಣೆ ಆಗುತ್ತೆ, ಮತ್ತೆ ದನಗಳಿಗೆ ಮೊಸರಿ ಆಗುತ್ತೆ, ಮಜ್ಜಿಗೆ ತುಪ್ಪ ಆಗುತ್ತೆ ಸರ್. ಅದು ಈಗ ಒಟ್ಟಾರೆ ನಿಮ್ಮ ಒಂದು ಹೈನುಗಾರಿಕೆಯಲ್ಲಿ ನಿಮಗೆ ಅದರಿಂದ ಆದಾಯ ಬರಲಿದ್ರೂ ಸಹ ನಾವು ಉತ್ತಮವಾದ ಒಂದು ಗುಣಮಟ್ಟದ ಹಾಲು, ಹಾಲಿನ ಉತ್ಪನ್ನಗಳನ್ನ ನಾವು ಬಳಸಬೇಕು. ಜೊತೆಗೆ ನಿಮ್ಮ ಅನಿಸಿಕೆ ಏನಪ್ಪಾ ಅಂತಂದ್ರೆ ನಮ್ಮ ಕೃಷಿಗೆ ಗೊಬ್ಬರ ಬೇಕು ಅಂತ. ಎಸ್ ಸರ್, ಮತ್ತೆ ಅದರಿಂದ ದನಗಳು ಚೆನ್ನಾಗಿರ್ಬೇಕು, ತೋಟಕ್ಕೆ ನಮ್ಗಳಿಗೆಲ್ಲ ಗೊಬ್ಬರ ಆಗ್ಬೇಕು ಸರ್. ಈಗ ನಮ್ಮ ತೋಟದಲ್ಲಿ ಹುಲ್ಲು ಎಲ್ಲ ಒಬ್ಬೊಬ್ರು ಹಳೇ ಅಡಿಕೆ ತೋಟಗಳಿಗೆಲ್ಲ ದನಗಳನ್ನ ಕೂಡಬಾರ್ದು, ತುಳು ತಾಕತ್ತೆ ಅಂತ ಹೇಳ್ತಾರೆ ಸರ್. ನಾವು ದನಗಳನ್ನೆಲ್ಲ ಅಡಿಕೆ ತೋಟದಲ್ಲೇ ಕೂಡ್ತೀವಿ ನಮ್ಮ ಬೆಳಗ್ಗೆ ಎಲ್ಲ, ಆಗ ಬೆಳಗಿಂದ ಸಂಜೆವರೆಗೂ ಅಡಿಕೆ ತೋಟದಲ್ಲಿ ನೇಪಿಯರ್ ಅಂತೇಳಿ ಸಪ್ಪೆಗಳನ್ನ ಹಾಕಂದಿವಿ, ಮತ್ತೆ ಈಗ ದಣ್ಣಿನ ಆಸ್ಪತ್ರೆ ಒಳಗೆಲ್ಲ ದಣ್ಣೆಗಳನ್ನ ಕೊಡ್ತಾರೆ ಸರ್ ಬೀಜಗಳನ್ನ, ಅದರಿಂದ ಹಾಕಿರ್ತೀವಿ. ಮಳೆಗಾಲ ಜಾಸ್ತಿ ಆದಾಗ ಅಲ್ಲ ಮನೆಯಲ್ಲಿ ಕಟ್ಟಿ ಕೊಯ್ದು ಹಾಕಿರ್ತೀವಿ ಸರ್ ಮೇವುಗಳನ್ನೆಲ್ಲ. ನಿಮ್ಮ ಕೃಷಿಗೆ ಗೊಬ್ಬರ ಗಂಜುಲೆಲ್ಲ ಬಳಸ್ತಾ ಇದ್ರಲ್ಲ, ಎಲ್ಲ ಒಂದ್ ಕಡೆ ದೇಶೀಯ ತಳಿ ಹಸುಳಿನ ಸಾಕಾಣಿಕೆ ಮಾಡಿದ್ರೆ ಇನ್ನೂ ಉತ್ತಮ ಅಂತ ಹೇಳ್ಬೋದಲ್ಲ ಮಂಜುನಾಥ್ ಅವರೇ? ಸರ್, ಇವಾಗ ಅದನ್ನೇ ಚೈನ್ ಮಾಡ್ತಿದ್ವಿ ಸರ್. ನನ್ನ ಇದರಿಂದ ಈಗ ಮೊನ್ನೆ ಒಂದ ಗೀರ್ ಆಕಳುಗಳಿಗೆ ಇಂಜೆಕ್ಷನ್ ಮಾಡಿಸಿದ್ವಿ ಸರ್, ಗೀರ್ ಆಕಳುಗಳನ್ನ, ಮತ್ತೆ ಜವಾರಿ ಆಕಳುಗಳಿಗೆ ಬೇರೆ ಬೇರೆ ಅದನ್ನ ಚೇಂಜ್ ಮಾಡ್ಬೇಕು ಸರ್. ಇವಾಗ ಮೊದಲಿಗೆ ನಮ್ದು ಒಂದು ಹೆಚ್ ಎಫ್ ಆಕಳಿತ್ತು, ಒಂದೇ ಒಂದು ಜರ್ಸಿ ಇತ್ತು ಸರ್, ಅದ್ರದ್ದು ಈಗ ಬೇರೆ ತಳಿನ ಅಭಿವೃದ್ಧಿ ಮಾಡ್ತಿದೀವಿ ಸರ್. ಈಗೆಲ್ಲ ಸಾಕಷ್ಟು ನಾವು ಎಷ್ಟು ಒತ್ತನ್ನ ಕೊಡ್ತೀವಿ ಹೈನುಗಾರಿಕೆಗೆ, ಅಷ್ಟು ನಮ್ಮ ಕೃಷಿ ಭೂಮಿಯ ಗುಣಮಟ್ಟವನ್ನು ಕಾಪಾಡಬಹುದಲ್ವಾ? ಹೌದು ಸರ್, ಯಾಕಂದ್ರೆ ಇವಾಗ ಯಾರೋ ದನ ಕಟ್ಕೊಳಕ್ಕೆ ತಯಾರಿಲ್ಲ ಸರ್. ಏ ಒಂದ್ ಚೀಲ ಗೊಬ್ಬರ ಹಾಕಿ ಒಂದು ಹಾಕಿರೋ ಅಷ್ಟೇ ದುಡ್ಡು ಬರತ್ತೆ, ಇದ್ರಾಗ ಯಾರೋ ಬರ್ತೈತೆ ಅಂತ ಹೇಳ್ತಾರೆ ಸರ್. ಇವಾಗ ಯಾಕಂದ್ರೆ ದನ ಕಟ್ಕೊಳಕ್ಕೆ ಯಾರು ತಯಾರೋ, ದನ ಕಟ್ಕೊಳ್ವಿ ಅಂತಂದ್ರೆ ಎಲ್ಲಿ ಅಡ್ಡಾಡಕ್ಕಾಗಲ್ಲ, ಮನೆಗೆ ಇರ್ಬೇಕು. ನಾವ್ ಎಲ್ಲೆಲ್ಲಿ ಅಡ್ಡಾಡಕ್ಕೆ ಹೋಗಂಗಿಲ್ಲಪ್ಪ, ದನ ಕಟ್ಟಿದಾಗ ಮತ್ತೆ ಬೆಳಗ್ಗೆ ಹೋದ್ರ ಅಂತಂದ್ರೆ ಬೈಸಾರ ಬರ್ಬೇಕು ಸರ್ ದನ ಇದಾವ ಅಂತಂದ್ರೆ. ಹಂಗ ಆ ಮೆಂಟಲ್ ಎಬಿಲಿಟಿ ಇದ್ದ ದನಗಳನ್ನ ಯಾರೆಲ್ಲ ಕಡಿಮೆ ಮಾಡ್ತಿದ್ದಾರೆ ಸರ್, ಯಾರೋ ಒಬ್ಬೊಬ್ರು ಸಾಕಂತಾರ ಅಷ್ಟೇ ಸರ್. ಈಗ ಮೊದ್ಲಿಗೆಲ್ಲ ನೋಡಿದ್ರೆ ಪ್ರತಿಯೊಬ್ಬರ ಮನೆಗಳಿಗೂ ದನ ಕರ ಇರೋ, ಈಗ ಯಾರ ಮನೆಗೆ ಇರಲ್ಲ ಸರ್, ಯಾರೋ ರೇರ್ ಸರ್. ಹಾಲಿನ ಅವಶ್ಯಕತೆಗೋಸ್ಕರ ಕಟ್ಕೊಂತಿರ್ತಾರೆ ಸರ್, ನಾಲ್ಕು ಡೈರಿ ಕರ್ದು ಹಾಕಕ್ಕೆ ಜೀವನ ಮಾಡ್ಬೇಕು ಅಂತೇಳಿ ಜೀವನಕ್ಕೋಸ್ಕರ ಚೆನ್ನಾಗಿ ಸರ್. ಅದೊಂದು ಫ್ಯಾಮಿಲಿನ ಎಲ್ಲೋ ಹೋಗಿ ಎಲ್ಲೋ ಮಾಡೋ ಬದಲು ಒಂದು ಫ್ಯಾಮಿಲಿ ಒಳಗೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗುತ್ತಿರ್ತಾರೆ ಸರ್ ಅದರೊಳಗೆ. ಇವತ್ತು ಹಳ್ಳಿಗಳಲ್ಲಿ ನೋಡಿದ್ರೆ ಎತ್ತುಗಳ ಸಾಕಾಣಿಕೆ ಬಹಳಷ್ಟು ಕಡಿಮೆ ಆಗಿದೆ ಅಲ್ವಾ? ಕೃಷಿ ಭೂಮಿ ಇದ್ರೂ ಸಾಕಾಣಿಕೆ ಮಾಡಲ್ಲ. ಅಂತದ್ರಲ್ಲ ನೀವು ಎತ್ತು ಸಾಕಾಣಿಕೆ ಮಾಡಿದ್ರ, ಎತ್ತಿನ ಬೇಸಾಯ ಎಲ್ಲ ಹೊಡಿತೀರಾ ನೀವು? ಹಾ ಸರ್, ಹೊಡಿತೀವಿ ಸರ್, ಎತ್ತಿನ ಬೇಸಾಯ ಎಲ್ಲ ಹೊಡಿತೀವಿ. ಅಂದ್ರೆ ನಮ್ದು ಅಷ್ಟೊಂದು ಜಮೀನಿಗೆ ಎತ್ತಿನ ಬೇಸಾಯ ಕಡಿಮೆ ಸರ್. ಒಂದೇ ಜೊತೆ ಎತ್ತು ಅಂತಂದ್ರೆ ಅಲ್ಲ ಸರ್ ಅದು, ಆದ್ರೆ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಒಂದೇ ಜೊತೆ ಎತ್ತು ಇಟ್ಕೊಂಡಿವಿ ಸರ್. ಬೇರೆ ಬಾಡಿಗೆ ಇನ್ನೊಂದು ಜೊತೆ ಬಾಡಿಗೆ ಎತ್ತು ಕರ್ಕೊಂಡು ನೋಡ್ತೀವಿ. ಯಾಕಂದ್ರೆ ಅವಶ್ಯಕತೆ ಇರೋದು ವರ್ಷದಲ್ಲಿ ಒಂದೇ ತಿಂಗಳು ಸರ್ ನಮಗೆ ಎತ್ತಿನ ಅವಶ್ಯಕತೆ ಇರೋದು, ಹಂಗಾಗಿ ಒಂದೇ ಜೊತೆ ಎತ್ತು ಸರ್. ಈಗೆಲ್ಲ ಹಳ್ಳಿಗಳಗೆಲ್ಲ ಮೊದಲೇ ಮನೆಗೆ ಒಂದೊಂದು ಜೊತೆ ಎತ್ತಿರ್ತದೆ ಸರ್. ಈಗ ಹುಡುಕಿದ್ರೆ ಒಬ್ಬೊಬ್ಬರು ಒಂದೊಂದು ಜೊತೆನೇ ಎತ್ತು ಸಿಗಲ್ಲ. ಈಗೆಲ್ಲ ಕುಂಟೆ ಹೊಡೆಯೋದು ಎಲ್ಲ ಟ್ರ್ಯಾಕ್ಟರ್ಗಳಿಗೆ ಮಾಡ್ಕೊಂಬಿಟ್ಟಾರೆ, ಎಲ್ಲ ಮಿಷಿನ್ ಎಲ್ಲ ಬಿತ್ತಾರೆ. ಎತ್ತಿಲ್ ಬಿತ್ತದಾಗಿದ್ರೆ ಒಂದು 3 ದಿವಸ ಬಿತ್ತಬೇಕಾಯ್ತು. ಈಗ ಒಂದೇ ದಿವಸಕ್ಕೆ ಬಿತ್ತಾರೆ, ಕಳೆನಾಶಕ ಬಂದಾಗ ಔಷಧಿ ಹೊಡಿತಾರೆ, ಮುಗಿತು ಸರ್. ಅಂದ್ರೆ ಈ ಪದ್ಧತಿ ಎಲ್ಲ ಉತ್ತಮವಾದ ಒಂದು ಕೃಷಿ ಪದ್ಧತಿ ಅಲ್ಲ ಅಲ್ವಾ? ಅಲ್ಲ ಸರ್, ಈಗ ಮೊದ್ಲಿನ ರೈತರು ಹೆಂಗಪ್ಪ ಅಂತಂದ್ರೆ ಬೆಸೆ ಹೊಡೋದು ಎಲ್ಲ ಮಾಡಿ ಅವ್ರು ರೈತರು ಸರ್. ಈಗ ನಾವೆಲ್ಲ ಅಂತಂದ್ರೆ ಒಬ್ಬೊಬ್ರಿ ಬೆಸೆ ಹೊಡಕ್ ಬರಲ್ಲ, ಅರ್ಧಂಬರ್ಧ ರೈತರು ಹೇಳ್ಕೊಂಡ್ ಮಾತ್ರ ರೈತರು ಅಂತ ಹೇಳ್ಕೊಂಡು ಅಡ್ಡಾಡ್ತಿರ್ತೀವಿ ಸರ್ ಆ ತರ. ಅಂದ್ರೆ ಈಗ ನೀವು ಟ್ರ್ಯಾಕ್ಟರ್ ಇಂತವೆಲ್ಲ ಮಾಡಿಲ್ವಾ? ನಮ್ದು 3 ಟ್ರ್ಯಾಕ್ಟರ್ ಇದೆ ಸರ್. ನಮ್ದು ಟ್ರ್ಯಾಕ್ಟರ್ ಅಲ್ಲಿ ಹೊಲ ಹೊಡಿತೀವಿ. ಅಂದ್ರೆ ಬಿತ್ತನೆ ಮಾಡೋದೆಲ್ಲ ಟ್ರ್ಯಾಕ್ಟರ್ ಇಲ್ಲ ಸರ್. ಅಂದ್ರೆ ಕುಂಟೆ ಅದನ್ನ ಮಾತ್ರ ಎತ್ತಿಲ್ಲ ಸರ್, ಬೆಸೆ ಹೊಡೆದು ಎಡ ಕುಂಟೆ ಬಡ ಕುಂಟೆ ಮಾತ್ರ ಎತ್ತಿಲ್ಲ ಸರ್. ಇನ್ನು ಮಿಕ್ಕಿದ್ದು ಹೊಲ ಹೊಡೆಯೋದಾಗಿರ್ಬೋದು ಬಿತ್ತದಾಗಿರ್ಬೋದು ಪ್ರತಿಯೊಂದು ಮಿಷಿನ್ ಅಲ್ಲ ಸರ್. ಯಾಕಂದ್ರೆ ಕೆಲಸಗಾರದ ತುಂಬಾ ಅಭಾವ ಇದೆ ಸರ್. ಯಾಕಂದ್ರೆ ನಮ್ದು ಕೆಲಸ ನಾವೇ ಮಾಡ್ಕೋಬೇಕು. ಒಂದು ಅಡಿಕೆ ತೋಟದಲ್ಲಿ ಡ್ರಿಪ್ ಸುತ್ತಕ್ಕೆ ಹೋಗ್ತೀವಿ ಅಂತಂದ್ರೆ ನಾವೇ ಹೋಗ್ಬೇಕು ಸರ್. ಯಾಕಂದ್ರೆ ಕೂಲರ್ ಕರೋರು 500 ರೂಪಾಯಿ ಕೇಳ್ತಾರೆ ಸರ್ ಒಂದ್ ದಿವಸ ಕೂಲಿಗೆ. ಅಂದ್ರೆ ನಿಮ್ಗೆ ಅಡಿಕೆಯಲ್ಲಿ ಸಾಕಷ್ಟು ಲಾಭ ಕಂಡಿದ್ರೆ ನನಗಾಯ್ತು. ರೈತರಿಗೆ ಮುಂದೆ ಬರಕ ಕಾರಣನೇ ಅಡಿಕೆ ಸರ್. ಇವತ್ತಿನ ಇದ್ರಾಗ ಎಕರೆಗೆ 4 ಲಕ್ಷ, 3 ಲಕ್ಷ, 5 ಲಕ್ಷ ತನಕನು ಕೇಣಿ ಕೊಡ್ತಿದ್ದಾರೆ ಸರ್. ಅವರೇ ಬಂದು ಅವರೇ ಕೊಯ್ಕೊಂಡು ಹೋಗ್ತಾರೆ ಸರ್ ಆ ತರ. ಒಟ್ಟು ರೈತರ ಏಳಿಗೆಗೆ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಡಿಕೆನ ಸರ್ ಚೆನ್ನಾಗಿರೋದು. ಒಟ್ಟಾರೆ ನಿಮ್ಗೆ ಏನನ್ಸುತ್ತೆ ಈ ಒಂದು ಸಮಗ್ರ ಕೃಷಿ ಬದುಕು ಚೆನ್ನಾಗಿದೆ ಸರ್? ಒಂದೇ ಒಂದು ಬೆಳೆ ಮಾಡ್ಕೊಂಡು ಈಗ 1 ಎಕರೆ ಐತೆ ಅಂತಂದ್ರೆ 1 ಎಕರೆ ತುಂಬಾ ಅಡಿಕೆ ಹಾಕೊಂಡಿದ್ರೆ ಯಾವತ್ತು ಹೋಗುತ್ತೆ ಅಂತ ಗೊತ್ತಿರೋ ಸರ್. ಅದೇ 1 ಎಕರೆಗೆ 1/2 ಎಕರೆ ತೆಂಗು, 1/2 ವೀಳ್ಯದೆಲೆ, 1/2 ಕಾಳು ಮೆಣಸು ನಾನು 1 ಎಕರೆ ಪ್ರದೇಶಕ್ಕೆ ಹೇಳ್ತೀರಾ ಸರ್. ಈ ತರ ಪ್ರತಿಯೊಂದನ್ನು ಮಾಡ್ಕೊಂತ ಇದ್ರೆ ಆದಾಯ ದ್ವಿಗುಣ ಆಗುತ್ತೆ ಸರ್. ಒಂದ್ರಲ್ಲಿ ಒಂದು ಲಾಸ್ ಆದ್ರೆ ಒಂದ್ರಲ್ಲಿ ಉಳಿಯುತ್ತೆ ಸರ್ ಅದರಲ್ಲಿ. ಅಂದ್ರೆ ನೀವು ಸಾಕಷ್ಟು ನೀರಿಲ್ದಲೇ ಅಡಿಕೆ ಬೆಳೆ ಹಾಕಬಾರ್ದು ಅಂತೇಳಿ ಸಾಕಷ್ಟು ಅನುಭವಿಸಿದ್ರೆ ಕಷ್ಟಗಳನ್ನ ಅನುಭವಿಸಿದ್ರು ಸರ್. 2017-18 ಟ್ಯಾಂಕರಲ್ಲಿ ನೀರು ಹೊಡೆದು ರಾತ್ರಿ ಎಲ್ಲ ನೀರು ಹೊಡೆದು ಅನುಭವಿಸಿವಿ ಸರ್. ವೀಳ್ಯದೆಲೆ ತೋಟ ಬದುಕಿಸಕ್ಕೆ ಅನುಭವಿಸಿವಿ, ಅಡಿಕೆ ತೋಟ ಬೆಳಕಿನಕ್ಕೆ ಅನುಭವಿಸಿವಿ, ಹನಿ ನೀರನ್ನು ಡ್ರಿಪ್ ಕನೆಕ್ಷನ್ ಬಿಡುಕೋಗಿ ಬಿಟ್ಟಿವಿ ಸರ್. ಡ್ರಿಪ್ ಕನೆಕ್ಷನ್ ಕೊಟ್ಟಿವಿ ಅಂತ ಹೋಗುತ್ತಿಲ್ಲ ಅಂತ ನೋಡ್ಕೊಂತಾನೆ ಅನುಭವಿಸಿದ್ರು. ಹಂಗಾಗಿ ಅಡಿಕೆ ಕಟ್ಟಕ್ಕೆ ಹೆದರಿಕೆ ಸರ್ ಇವಾಗ. ಈಗ ಸಾಕಷ್ಟು ನೀರಿಲ್ದರೆ ನೀವು ಅನುಭವಿಸಿದ್ರೆ ಈಗ ಸಾಕಷ್ಟು ಮಳೆಗಾಲ ಆಗಿದೆಯಾ, ಒಳ್ಳೆ ನೀರಾಗಿದೆಯಾ, ನೀರನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತೀವಿ? ಅಂದ್ರೆ ನೀರೈತೆ ಅಂತೇಳಿ ಸುಮ್ಮನೆ ಬಿಡಬಾರ್ದು ಸರ್. ಒಂದು ಗಿಡಕ್ಕೆ 14-15 ಲೀಟರ್ ನೀರಾದ್ರೆ ಸಾಕಿದ್ರು ಸರ್ ಡೈಲಿ. ಅದೇ ತರ ನೀರು ಮೇಂಟೈನ್ ಮಾಡಬೇಕು. ನಮ್ಮ ನೀರಿನ ಉಳಿಸ್ಬೇಕು ಸರ್. ಅಲ್ಲಲ್ಲೆಲ್ಲ ಚೆಕ್ ಡ್ಯಾಮ್ಗಳನ್ನೆಲ್ಲ ಕಟ್ಕೋಬೇಕು. ಹಳ್ಳಿಗಳಿಗೆ ನೀರಿನ ಇಮ್ಮುವಿಕೆಯನ್ನು ಜಾಸ್ತಿ ಮಾಡ್ಕೋಬೇಕು. ಕೃಷಿ ಹೊಂಡಗಳನ್ನು ತೆಗೆಸ್ಬೇಕು, ಇಂಗು ಗುಂಡಿಗಳನ್ನು ತೆಗೆಸ್ಬೇಕು ಹೊಲದಲ್ಲಿ. ಹಂಗಾದ್ರೆ ಭೂಮಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಸರ್. ಈ ವರ್ಷನೇ ಮಳೆಗಾಲ ಜಾಸ್ತಿ ಐತೆ ಅಂತೇಳಿ ನೀರಿನ ಸಮ ಜಾಸ್ತಿ ಇರ್ಬೋದು ಸರ್. ಬಟ್ ಇದೇ ತರ ಮಳೆಗಾಲ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಸರ್. ಉಳಿಸ್ಕೋಬೇಕು ಸರ್. ಮುಂದಿನ ಪೀಳಿಗೆಗೂ ನೀರನ್ನ ಉಳಿಸ್ಬೇಕು ಅಂತಂದ್ರೆ ಇವಾಗಲಿದ್ದನ್ನೇ ಕಂಟ್ರೋಲ್ ಮಾಡ್ಕೊಂತ ಹೋಗ್ಬೇಕು ಸರ್ ನಾವು. ಒಳ್ಳೇದು ಮಂಜುನಾಥ್ ಅವರೇ, ಇಲ್ಲ ತನಕ ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನು.